ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ಅರಿತುಕೊಳ್ಳಿ. ಕೆಪಿಎಂಇ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದ್ದಲ್ಲಿ ಜೈಲು ಶಿಕ್ಷೆ ದಂಡ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಎಲ್ಲ ಸೌಲಭ್ಯಗಳು, ಚಿಕಿತ್ಸೆಗೆ ತಗುಲುವ ವೆಚ್ಚದ ಸಂಪೂರ್ಣ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಯಾವುದೇ ಲೋಪ ಕಂಡುಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಧಾರವಾಡ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಸವದತ್ತಿ ತಾಲೂಕು ತಗ್ಗಿಹಾಳ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ, ಮುತ್ತಣ್ಣ ಹಾಗೂ ಸೋಮಲಿಂಗಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಡಿನ್. ರೈತ ಬಾಂಧವರೇ ನಮಸ್ಕಾರ. ರೈತ ಮಿತ್ರರೇ, ಇವತ್ತು ಕೃಷಿ ಅನ್ನೋದು ಒಂದು ಉದ್ಯಮ ಆಗಬೇಕಾಗಿದೆ. ಎಷ್ಟೋ ಜನ ತಿಳ್ಕೊಂಡಾರ ಕೃಷಿ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅಂತ. ಹಂಗಲ್ಲದು, ಕೃಷಿಯನ್ನು ನಾವು ಬದುಕು ಅಂತ ತಗೊಂಡಾಗ ಮಣ್ಣು ಹೇಗಿದೆ, ಮತ್ತೆ ನಮ್ಮ ಸಸಿಗಳು ಹೆಂಗಿದಾವು, ಮತ್ತೆ ನಮ್ಗೆ ಅದರಿಂದ ಕಾಲಕಾಲಕ್ಕೆ ಇಳುವರಿ ಹೆಂಗ್ ಬರ್ತದೆ, ಮತ್ತೆ ಏನೇನು ತೊಂದರೆ ಇದ್ರೆ ರೋಗ ಇದ್ರೆ ಅದನ್ನ ಹೆಂಗ್ ನಿವಾರಣೆ ಮಾಡಬೇಕು, ಮತ್ತೆ ಅದಕ್ಕೆ ಬೇಕಾದಂತ ಗೊಬ್ಬರ, ಮಣ್ಣಿಗೆ ಒಂದು ಅನಾರೋಗ್ಯ ಬರಬಾರದು. ಯಾಕಂದ್ರೆ ಸಾಕಷ್ಟು ರಾಸಾಯನಿಕಗಳು ಹಾಕಿ, ಯೂರಿಯಾ ಹಾಕಿ ಇವತ್ತ ನಮ್ಮ ಮಣ್ಣಿಗೆ ಅನಾರೋಗ್ಯ ಆಗಿದೆ. ಅತನ ಕಡೆ ಅಂತೂ ಕಬ್ಬು ಸಹಿತ ಬೆಳಿಲಿಕ್ಕೆ ಆಗುದಿಲ್ಲ, ಅಷ್ಟು ಸವಳು ಜವಳಾಗಿದೆ. ಆಗ ನಾವೇನ್ ಮಾಡಬೇಕು ಅಂದ್ರೆ ನಮ್ಮ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮ ಮನೆ ಕೂಡ ಆರೋಗ್ಯವಾಗಿರ್ತದೆ. ಇದು ನಾವು ನೆನ್ಪಿಟ್ಕೊಳ್ಳೋಣ. ಇವತ್ತು ಸಾಕಷ್ಟು ಜನ ಕೃಷಿ ಮಾಡ್ತಾ ಇದ್ದಾರೆ, ಅದರೊಳಗೆ ಯಶಸ್ವಿಯಾಗೋರು ಬಹಳ ಕಡಿಮೆ. ಯಾಕಂದ್ರೆ ಖರ್ಚು ಬಹಳ ಮಾಡ್ತಾರೆ. ಇವತ್ತು ಎಷ್ಟೋ ಕೃಷಿ ಕುಟುಂಬದಲ್ಲಿ ಎತ್ತಿಲ್ಲ, ಅವರು ಹೊರಗಿನಿಂದ ಬಾಡಿಗೆ ಎತ್ತು ತಗೊಂಡ್ಬರ್ತಾರೆ, ಅವ್ರಿಗೆ ಕೊಡಬೇಕು, ಮನೆಯೊಳಗೆ ತಿಪ್ಪಿ ಗೊಬ್ಬರ ಇಲ್ಲ, ಹೀಗಾಗಿ ರಾಸಾಯನಿಕ ಗೊಬ್ಬರನ ಹಾಕಬೇಕು, ಅದಕ್ಕೂ ದುಡ್ಡು ಕೊಡಬೇಕು, ಹೀಗಾಗಿ ಖರ್ಚು ಬಹಳ ಆಗ್ತದೆ. ಆದ್ರೆ ಇಳುವರಿ ಮಾತ್ರ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗಂತೂ ಏನು ಬರುವುದೇ ಇಲ್ಲ. ಹೀಗಾಗಿ ಅವರು ಸರ್ಕಾರದ ವಿಮೆಯನ್ನ ದಾರಿ ನೋಡಬೇಕಾಗ್ತದೆ. ಆ ದೃಷ್ಟಿಯಿಂದ ಕೃಷಿಯನ್ನು ನಾವು ಪರಿಪೂರ್ಣವಾಗಿ ನಂಬಬೇಕು, ಅದರಲ್ಲಿ ನಾವು ಬದುಕು ಸಾಗಿಸಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು ಅದನ್ನ ವೈಜ್ಞಾನಿಕವಾಗಿ ಮಾಹಿತಿ ತಿಳ್ಕೊ. ಈಗ ಸಾಕಷ್ಟು ರೈತ ಸಂಪರ್ಕ ಕೇಂದ್ರಗಳದಾವು, ಕೃಷಿ ವಿಜ್ಞಾನ ಕೇಂದ್ರಗಳದಾವು, ವಿಶ್ವವಿದ್ಯಾಲಯಗಳದಾವು. ಯಾರು ನಿಮ್ಮ ಚಲೋ ಮಾಡ್ತೀರಿ ಅಂತ ಪ್ರಾಮಾಣಿಕತೆ ಅಂತ ಹೋಗಿ ಹೇಳಿದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ. ಇಷ್ಟನ್ನ ಒಂದು ಪೀಠಿಕೆಯಾಗಿ ತಗೊಳ್ತಾ ಇವತ್ತ ನಮ್ಮ ಜೊತೆಗೆ ಯಶಸ್ವಿ ರೈತರಿದ್ದಾರೆ. ಸವದತ್ತಿ ತಾಲೂಕು ತೆಗ್ಗೇಳದ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ ಅವರು, ತುಳಜನ ಅವರಂತಾನೆ ಅವರು ಹೆಚ್ಚು ಜನಜನಿತರು. ಮಲ್ಲಪ್ಪ ಅವರು ಸಮಗ್ರ ಕೃಷಿ ಮಾಡಿ ಯಶಸ್ವಿ ಆಗ್ಯಾರ. ಸಮಗ್ರ ಕೃಷಿ ಯಾಕೆ ಮಾಡ್ಬೇಕಂದ್ರೆ ಒಂದಿಲ್ಲಾಂದ್ರೆ ಇನ್ನೊಂದಿರ್ಬೇಕಲ್ಲ. ಅಂದ್ರೆ ಯಾವಾಗ್ಲೂ ಕೂಡ ನಮಗೆ ಒಂದು ಸೆಕ್ಯೂರಿಟಿ, ಒಂದು ಸುರಕ್ಷತೆ ಅನ್ನೋದು ಬಹಳ ಮುಖ್ಯ. ಇವತ್ತು ಎಷ್ಟೋ ಖರ್ಚು ಮಾಡ್ತೀವಿ, ಏನು ಬಂದಿಲ್ಲ ಅಂದ್ರೆ ಆಮೇಲೆ ಮುಂದೆ ಕೃಷಿ ಮಾಡೋದು ಬ್ಯಾಡ್ ಅನಿಸುತ್ತೆ. ಅದನ್ನ ಮನಗೊಂಡು ಇವರು ತುಂಬಾ ವೈವಿಧ್ಯಮಯವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ರೈತ ಬಾಂಧವರು, ನಿಮ್ಮೆಲ್ಲರ ಪರವಾಗಿ ಮಲ್ಲಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಮಲ್ಲಪ್ಪರ ಜೊತೆಗೆ ಅವರ ಅಣ್ಣನ ಮಗ ಮುತ್ತಣ್ಣನೂ ಇದ್ದಾರೆ. ಅವರದು ಅವಿಭಕ್ತ ಕುಟುಂಬ, ಎಲ್ಲರೂ ಕೂಡಿ ಕೆಲಸ ಮಾಡಕ್ಕೆ ಸಾಧ್ಯ ಇರೋ ಶಕ್ತಿ ಬಹಳ. ಜೊತೆಗೆ ಸೋಮಲಿಂಗಪ್ಪ ಅವರು ಇದ್ದಾರೆ, ಅವರು ಎಕ್ಸ್ ಸರ್ವಿಸ್ ಮ್ಯಾನ್. ಅವರು ಒಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಭಾರತೀಯ ಸೇನೆಯೊಳಗೆ ಶಿಸ್ತನ್ನ ಕಲ್ಕೊಂಡು ಬಂದಾರ. ಅವರು ಕೃಷಿಯೊಳಗೆ ಶಿಸ್ತು ಹೆಂಗಿರ್ತದೆ ಅನ್ನೋದನ್ನ ಮಲ್ಲಪ್ಪ ಅವರಿಂದ ನೋಡಿ ಅವರು ತಿಳ್ಕೊಂಡಾರ. ಈ ಒಂದು ಕುಟುಂಬದ ಸದಸ್ಯರು ನಾವು ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಮಲ್ಲಪ್ಪ ಅವರೇ ನಿಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಮುತ್ತಣ್ಣ ನಿಮಗೂ ಕೂಡ, ಸೋಮಲಿಂಗಪ್ಪ ಅವರೇ ನಿಮ್ಮ ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಒಬ್ಬ ರೈತರಾಗಿ ಯಶಸ್ವಿಯಾಗಿರಿ. ರೈತ ಅಂದ್ರೆ ಏನು ತಿಳ್ಕೊಂಡಿವಿ ಅಂದ್ರೆ ದೇಶದ ಬೆನ್ನೆಲುಬು, ಅನ್ನದಾತ ಅಂತೀವಿ ನಾವು. ರೈತ ಒಕ್ಕಿದ್ರೆ ದೇಶ ಒಂಥರ ಖುಷಿಯಿಂದ ಇರ್ಲಿಕ್ಕೆ ಸರ್. ಅದಕ್ಕೆ ನಿಮ್ಮ ಒಂದು ಕಾಣಿಕೆ ಬಹಳ ಅದ. ಮತ್ತೆ ಈ ಒಂದು ಸಮಗ್ರ ಕೃಷಿಯೊಳಗೆ ನೀವು ಯಶಸ್ವಿ ಆಗಿರಂತೆ ಅಂದ್ರಲ್ಲ ಸರ್, ಏನು ಇದ್ರ ಕತೆ? ಸರ್, ನಾವು ಮೊದಲೇ ಕುರಿ ಕಾಯ್ಕೋದ್ ಬಂದ ಸರ್. ನಾವು 22 ವರ್ಷ ಕುರಿ ಕಾದ್ರೆ ನಮ್ಗೆ ಅಡ್ಡಾಡಕ ನೀರಕ್ಕಾಗಿ ಹೊಲಕ್ಕೆ ಇಳಿದ್ರಿ. ರೈತಕ್ಕೆ ರೈತಕ್ಕೆ ಇಳಿದ್ರಿಂದ ಗೋಯಿನ ಜೋಳ, ಗೋಂಜಾಳ, ಕಬ್ಬ ನಾವು ಸಮಗ್ರ ಕೃಷಿ ಮಾಡೋಣ. ನಾವು ಒಂದು ಬೆಳೆಯಲ್ಲಿ ಒಂದು ಬೆಳೆಯಾಗ ನಾವು ಲಾಭ ತಗೋಣ. 4 ಮಂದಿಗೆ ಮತ್ತೊಂದು ಅವ್ರ ತುತ್ತ ಸಿಗ್ತೈತಿ. ಮುಂದೆ ರಾಸಾಯನಿಕ ಬಿಡುನು. ನಾವು ಅಲ್ಲೇ ಟ್ರೈನಿಂಗ್ ಹೋಗಿ ಕಲ್ಕೊಂಡ್ರೆ ಸರ್, ಕರ್ದಲ್ಲಿ ಹೋಗಿ ಎಲ್ಲ ಟ್ರೈನಿಂಗ್ ತಗೊಂಡ್ ಸರ್. ಟ್ರೈನಿಂಗ್ ತಗೊಂಡ್ಕಾರ ನಾವು ಪೂರ ರಾಸಾಯನಿಕ ಬಿಟ್ಕಾರ ಸಮಗ್ರ ಕೃಷಿಗೆ ಹೋದಕಾರ ಕೆಮಿಕಲ್ ಹಾಕಲ್ದ ನಾವು ಜೀವಾಮೃತ ಗೋಪೃತ ಅಮೃತ ಎಲ್ಲಾ ಮಾಡ್ಕೊಂತ ಹೊಂಟೇನೆ ಸರ್. ಈಗ ನೀವು ರಾಸಾಯನಿಕ ಉಪಯೋಗ ಮಾಡಿದ ನಂತರ ನಾವು ಹೊಲವನ್ನ ಸಾವಯವ ಮಾಡಬೇಕು ಅಂದ್ರೆ ಅದಕ್ಕೆ ಸಮಯ ಬೇಕಾಗ್ತದೆ. 5 ವರ್ಷ ಅಂತರ ಆಗತ್ರಿ, ಇನ್ನೂ ಇಂಪ್ರೂವ್ ಆಗಲ್ಲ ಸರ್. ಮಣ್ಣು ಪರೀಕ್ಷೆಗೆ ಕೊಟ್ಟನ್ರಿ, ಇನ್ನ ಬೋರಾನ ಜಿಂಕ ಎಲ್ಲ ಕಡಿಮೆ ಇದೆ ಸರ್. ಅದನ್ನ ಮೆಂಟಿಫೈ ಮಾಡ್ಕೋಬೇಕು ಸರ್. ನಾವು ಮೆಂಟಿಫೈ ಅಂದ್ರೆ ಮ್ರಿಂಚಿಂಗ್ ಮಾಡ್ಕೋಬೇಕ್ರಿ, ಎರೆಹುಳು ಗೊಬ್ಬರ ಹೆಚ್ಚು ಮಾಡ್ಕೋಬೇಕ್ರಿ, ಇವೆಲ್ಲ ಗೊಬ್ಬರದ ಹೆಚ್ಚು ಮಾಡ್ಕೋದ್ರೆ ಎಲ್ಲ ಬೋರಾನ ಜಿಂಕ ಹೆಚ್ಚಾಗವ್ರಿ ಸರ್. ನೋಡಿ, ನೀವು ತರಬೇತಿ ತೆಗೆದುಕೊಂಡದಕ್ಕೆ ನಿಮ್ಗೆ ಇಷ್ಟೆಲ್ಲ ಮಾಹಿತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷಿಕರಿಗೆ ತರಬೇತಿ ಅವಶ್ಯಕತೆ. ಇವತ್ತು ನೀವು ಸಮಗ್ರ ಕೃಷಿ ಮಾಡಿರಲ್ಲ, 12 ಎಕರೆ ಹೊಲ ಅದ ನಿಮ್ಗೆ, ಅದರೊಳಗೆ ಏನೇನ್ ಮಾಡ್ರಿ, ಹೆಂಗ್ ನೀವು ಶುರು ಮಾಡಿದ್ರಿ ಸರ್? ಮೊದಲಕ್ಕೆ ನಾವು ಕಬ್ಬನ್ಯಾಗ ಇದ್ರಿ. ನಮ್ಮ ತಮ್ಮಾರ ಏನಂದ್ರಿ, ಇಲ್ಲಪ್ಪ ನಾವು ಒಂದ್ ಸ್ವಲ್ಪ ಅದ್ರಾಗ ಬ್ಯಾರೆ ಇದು ಮಾಡ್ರಿ, ಈಗಿನ ಇದ್ರಾಗ ಒಂದ್ ಬೆಳೆಯಾಕ ಕುಂತ್ರ ಕೆಲಸ ಹೋಗಲ್ಲ, ಬ್ಯಾರೆ ಬೇರೆ ವೆರೈಟಿ ಮಾಡ್ರಿ, ಒಂದ್ ಬಿಟ್ಟು ಒಂದ್ ಮಾಡ್ಕೊಂತ ಹೋಗ್ರಿ. ನಾವು ಪರಕ್ಕೆ ಬೇರು ಕೂಡ ಹಚ್ಚಿವ್ರಿ ಸರ್, ಅದು ಜೀವ ಉಲ್ಲಾಸ ಅಂತ ಹೇಳಿ. ಅದು 3 ಎಕರೆ ಹಚ್ಚಿವ್ರಿ. 3 ಎಕರೆ ಅಂದ್ರೆ ಅದ್ರಾಗ ನಾವು ಫಸ್ಟ್ ಪೈಲಕ್ಕೆ ಎಲ್ಲಾ ಬೆಳೆ ಮಾಡಿವ್ರಿ, ಹೂ ಹಚ್ಚಿವ್ರಿ, ಮೆಷಿನ್ ಹಚ್ಚಿವ್ರಿ, ಪಪ್ಪಾಳಿ ಹಚ್ಚಿವ್ರಿ, ಅದ್ರಾಗ 2 ವರ್ಷ ರೀ. 2 ವರ್ಷ ಮ್ಯಾಗದ ಇಳುವರಿ ಸ್ಟಾರ್ಟ್ ಆದ್ರಿ, ಇಳುವರಿ ನಮ್ದು ವರ್ಷಕ್ಕ ಆದಾಯ ಚಲೋ ಕೂಡ ಆತ್ರಿ. ಅದಾಗ ಅದು 3 ಎಕರೆ ಅದ್ರಿ. ಆ ನಂತರ ನೆಕ್ಸ್ಟ್ ಶುಂಠಿ ರೀ, ಶುಂಠಿ ಹಚ್ಚಿವ್ರಿ, ಅದ್ರ ಒಂದ್ ಸ್ವಲ್ಪ ಕೊರೋನಾ ಟೈಮ್ದಾಗ ಒಂದ್ ರಿಪೀಟ್ ಆಗ್ತದೆ ಸರ್. ಅದು ರಿಪೀಟ್ ಆಗಂತಲ್ರಿ, ಅದ್ ನೆಕ್ಸ್ಟ್ ಈಗ ಮತ್ತೆ ಕಾಡು ಬದ್ನಿ ಮಾಡಿ ಸರ್. ಕಾಡು ಬದ್ನಿ ಅದು ಒಳ್ಳೆ ಸೊಲ್ಯೂಷನ್ ಕೊಡ್ತಾರೆ ನಮ್ಗ. ಅದು ಅದ್ ಕ್ರಾಶಿಂಗ್ ಮಾಡಿದ್ರು, ಅದನ್ನ ಕಾಡು ಬದ್ನಿದ್ರಿ, ಹೈಬ್ರಿಡ್ ಬದ್ನಿ ಕ್ರಾಶಿಂಗ್ ಮಾಡಿವ್ರಿ. ಅದನ್ನ 10 ಗುಂಟೆ ಹಚ್ಚಿವ್ ಸರ್. 10 ಗುಂಟೆ ಹಚ್ಚಿರಿ, ಒಬ್ರು ಮೀಡಿಯಾ ಚಾನಲ್ ಅದ್ರ ಅವ್ರು ಬಂದ ಕರ್ರಿ, ಅದನ್ನ ವಿಡಿಯೋ ಮಾಡ್ಕೋರಿ. ಅದು ಪೂರ ವೈರಲ್ ಆಗಿತ್ತು ಸರ್. 1 ವಾರ 3 ಕೆಜಿ ಕೊಡ್ತಾರೆ ಅದು ಗಿಡ. ಹಂಗಾಗಿ ವೈರಲ್ ಆಗೈತ್ರಿ, ಎಲ್ಲರೂ ಫೋನ್ ಹಾಕ್ತಾರೆ ನನಗೆ. ನೋಡ್ರಿ ಮಲ್ಲಪ್ಪ ಅವ್ರೆ, ಒಂದ್ 8-10 ವರ್ಷ ಕಷ್ಟಪಟ್ಟದಕ್ಕೆ ಇವತ್ತ ನಿಮ್ಗೆ ಸಾಕಷ್ಟು ಭರಪೂರ ಇಳುವರಿ ಬರ್ಲಿಕ್ಕೆ. ಮುಖ್ಯವಾಗಿ ಅಂತಂದ್ರೆ ಈಗ ನೋಡ್ರಿ, ಕಬ್ಬು ಬೆಳೆದ್ರೆ ಅದಕ್ಕೆ ಬಾಕಿ ಕೆಲಸ ಇಲ್ಲ. ಹೌದು ಸರ್. ಹಾಕ್ಬಿಡುದು, ಆಮೇಲೆ ಅವ್ರ ಏನ್ ಮಾಡ್ತಾರೆ ಜನ ಅಂದ್ರೆ ಸಾಕಷ್ಟು ಯೂರಿಯಾ ಗೊಬ್ಬರ ಹಾಕ್ತಾರೆ. ಹೌದ್ರಿ, ಬಹಳ ಹಾಕಿ ಹಾಕಿ ಇವತ್ತ ಮಣ್ಣು ಸವಳು ಜವಳ ಆಗ್ಯದ. ಮತ್ ನೀರ್ ಬಹಳ ಇದ್ರಂತೂ ಹಂಗ ನೀರ್ ಹಂಗ ಬಿಡ್ತಾರ, ಅದನ್ನ ಹರಿಯಕ ಬಿಡುದಿಲ್ಲ. ಹಿಂಗಾಗಿ ಫಲವತ್ತಾದ ಮಣ್ಣು ತಾನ ಕೊಚ್ಕೊಂಡು ಹೋಗ್ಬಿಡ್ತದೆ. ಮಣ್ಣಿನೊಳಗೆ ಇವತ್ತು ಸತ್ವ ಬಹಳ ಕಡಿಮೆ ಅದ. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ಗೊತ್ತೇನ್ರಿ, ಕಬ್ಬನ್ನ ಅದು ಸುಡ್ತಾರ ಭೂಮಿ ತಾಯಿಗೆ. ಈಗ ಬೆಂಕಿ ಹಾಕಿದ್ರೆ ಅದ್ರ ಒಳಗೆ ನೆರೆಹುಳು ಏನಾಗಬೇಕು, ಸೂಕ್ಷ್ಮ ಸೂಕ್ಷ್ಮ ಜೀವಿಗಳಿರ್ತಾವ ಮಣ್ಣಾಗ, ಅವು ಸತ್ವ ಬಿಡ್ತಾವ ಸರ್. ಮಣ್ಣಿನಲ್ಲಿ ಜೀವನ ಉಳಿದಿಲ್ಲ ಸದ್ದ. ನಮ್ಮ ಹೊಲ ನೋಡಬಹುದು ಸರ್ ನೀವು, ಮಣ್ಣು ಹಿಡಿದ್ರೆ ಚಾಪುಡಿ ಸೇಮ್ ಆಗೈತ್ರಿ ನಮ್ದು. ಈಗ 4 ವರ್ಷದ ಬೆಳೆಯೋದು ಶರಿ ಅದ್ರಾಗ ಬಿಟ್ಟಿನ ಸರ್. ನಾಲ್ಕನೇ ಬೆಳೆ ಐತ್ರಿ ಚಾ ಪುಡಿ, ನೋಡ್ರ ಅದ್ ನೋಡಂಗಿಲ್ರಿ. ಮಡವಾಳ ಕಟ್ಟರಿಸಿದಾಗ ಎರಿಹುಳ ಬರ್ತಾರ ನನ್ನ. ಈ ಕಬ್ಬು ಅತಿ ಗಾಡಿ ಹೊಡತ್ರಿ, 20 ಗಂಡಿ ತಕ್ಕ ಕಬ್ಬು ಐತ್ರಿ ಗಂಧಿಗೆ. ಈ ಮಣ್ಣು ಈ ಮಟ್ಟಿಗೆ ನಿಮ್ದು ಸುಧಾರಣೆ ಕಂಡತಿ ಅಂತಂದ್ರ ಏನೇನ್ ಮಾಡಿದ್ರಿ? ಮೊದಲು ಹೆಂಗಿತ್ತು? ಮೊದಲು ಹೆಂಗಿತ್ತಂದ್ರೆ ಸರ್, ನಾವು ಬರೀ ಕೆಮಿಕಲ್ ಹಾಕ್ತಿದ್ರಿ. ಕೆಮಿಕಲ್ ಹಾಕೋ ಟೈಮ್ದಾಗ ಅವು ಎರಿಹುಳ ಸತ್ವಾನಕ್ ಬಂದ್ಬಿಡ್ತಿರಿ ಅದ. ಹಿಂಗಾಯ್ಕಾರ ಅದನ್ನ ಟ್ರೈನಿಂಗ್ ತಗೊಂತಲ್ಲ, ಹಿಂಗ್ ಮಾಡ್ಬೇಡ್ರಪ್ಪ, ಹಿಂಗ್ ಮಾಡ್ರಿ, ಅಟ್ಟಾಟ ಮಾಡ್ಕೋತೀವ್ರಿ, ಒಮ್ಮೆ ಬಿಡಿಸ್ಬೇಡ್ರಿ ನೀವು ಅಂದ್ರೆ ನಮ್ಗೆ ರೈತಕ್ಕೆ ನಮ್ಗೆ ಮಾಡ್ಕೋಕ ಅನುಕೂಲ ಆಗತ್ತೆ. ಒಮ್ಮೆ ಬಿಟ್ರಂದ್ರೆ ರೈತ ಸಾವುತಾನು, ಅದನ್ನ ಒಮ್ಮೆ ಹಾಕಿರಂದ್ರೆ ಭೂಮಿ ಸಾವುತೈತಿ. ಅದಕ್ಕಾಗಿ ಅಟಾಟ್ ಮಾಡ್ಕೋತ ಹೋಗ್ರಿ, ಒಳ್ಳೆ ಇದಾಗತ್ತೆ ಅಂದ್ರೆ ನಾವು ಅಟಾಟ ವರ್ಷಕ್ಕೆ ಕಡಿಮೆ ಮಾಡ್ಕೊಂತ ಬಂದ್ವಿ ಸರ್. ಈಗ 6 ವರ್ಷ ಆತ್ರಿ, 6 ವರ್ಷದಿಂದ ನಾವು ಅದನ್ನ ಮಾಡ್ಕೊಂಡ್ ನೋಡ್ರಿ. ನಿಮ್ ಯಶಸ್ಸಿ ಕಾರಣ ಅಂದ್ರೆ ನೀವು ಅಂತರ್ ಬೆಳೆ ಮಾಡ್ಲಿಕ್ಕೆ ಒಂದೇ ಇರೋದ್ರಲ್ಲಿ ನಿಮ್ದು? ಹೌದು ಸರ್. ಎಲ್ಲ ಕಾಯಿಪಲ್ಲೆ ಇರ್ತದ, ಆಮೇಲೆ ಹಣ್ಣಿನ ಗಿಡ ಅದಾವು, ಬದಿಗುಂಟ ದೊಡ್ಡ ದೊಡ್ಡ ಗಿಡ ಹಾಕಿರ್ತೀವಿ. ಎಲ್ಲ ಹಣ್ಣಿನ ಹಂಪಲ್ ಎಲ್ಲ ನೀರ್ ಹರಿದು ಹೋಗುದಿಲ್ಲ. ಹೌದು ಸರ್. ನೀರು ನಿಮ್ ಹೊಲದಾಗ ಇರ್ತೈತಿ? ಹೌದು ಸರ್. ಅಂದ್ರೆ ಅದು ಏನಾಗತ್ತೆ, ಭೂಮಿಗೆ ಬೇಕಾದಂತ ಎಲ್ಲ ಒಂದು ಫಲವತ್ತತೆಯನ್ನು ಸಿಗ್ತದ, ಮತ್ತೆ ನೀರಿನ ಅಂಶ ಸಿಗ್ತದೆ. ಯಾವಾಗ್ಲೂ ಎರೆಹುಳಿಗೆ ಬೇಕಾದ ನೀರ್ ಇರ್ಬೇಕು. ಹೌದು ಸರ್. ಇಲ್ಲ ನಮ್ಮ ಒಟ್ಟು ಡ್ರಿಪ್ಕೇಶನ್ ಮಾಡಿಬಿಟ್ಟರೆ. ಡ್ರಿಪ್ಕೇಶನ್ ಮಾಡಿದ್ರಿ? ಡ್ರಿಪ್ಕೇಶನ್ ಐತ್ರಿ, ಮಲ್ಚಿಂಗ್ ಮಾಡ್ತೀವ್ರಿ, ಡ್ರಿಪ್ಕೇಶನ್ ಐತ್ರಿ. ಬಟ್ ಈಗಿನ ತಂತ್ರಜ್ಞಾನ ಎಲ್ಲ ಅವ್ರು ಇದು ಮಾಡ್ಕೋದ್ ಸರ್, ಅದೇನಿಲ್ರಿ. ಮತ್ತೆ ಸುತ್ತ ಬೌಂಡ್ರಿ ತೆಂಗಿನ ಅದಾವ್ರಿ, ಕರಿಮೆಗೂಡ ಅದಾವ್ರಿ. ಕರಿಮೆಗೂಡ ಕನಿಷ್ಠ ಒಂದು 30,000 ರೂಪಾಯಿ ಕರಿಮೆ ತಪ್ಪಳ ಮಾರ್ತೇನೆ ವರ್ಷಕ್ಕೆ. ನಾನು ಹೋಗಿಕಾರ ನೇರವಾಗಿ ನಾನು ಕೊಡ್ಬರ್ತೇನೆ ಕಸ್ಟಮರ್ ಗೆ. ಹೌದನ್ರಿ? ನಿಂಬೆ ಗಿಡ ಅದಾವ? ನಿಂಬೆ ಗಿಡ ಅದಾವ್ರಿ, ನಿಂಬೆ ಗಿಡ ಅದಾವ್ರಿ, ಕಂಚಿ ಗಿಡ ಅದಾವ್ರಿ, ನುಗ್ಗಿ ಗಿಡ ಅದಾವ್ರಿ ಸರ್. ಎಲ್ಲ ಬಂದಾರ ಸರ್. ಗಜಲಿಂಬ್ ಐತ್ರಿ, ಜವಾರಿ ಗಜಲಿಂಬ್ ಅಂತ ಬರದ್ರಿ. 10 ರೂಪಾಯಿ ಕಾಯಿ ಇಲ್ಲೇ ಬಂದ್ ಹೋಯ್ತಾರ ಸರ್ ನಮ್ಮ ಮೇಲೆ. ಇಲ್ರಿ ಇಷ್ಟ ಬರುತ್ತಿರ, ಸ್ವಲ್ಪ ಇರುತ್ತೆ, ಚಿಕ್ಕದಿರತ್ರಿ. ಅದಕ್ಕೆ ಭಾರಿ ಡಿಮಾಂಡ್ ಐತ್ರಿ. ಮತ್ತೆ ಕರಿ ತೆಂಗ ಕಣ್ಣಿನ ಕಾಯಿ ಐತ್ರಿ, ಅದ್ 100 ರೂಪಾಯಿ ಕಾಯಿ ಕೊಡ್ತೇನೆ ಸರ್. ಇಲ್ಲೇ ಬಂದ ಹೋಯ್ತಾರ್ರಿ. ಬೂದುಗುಳುಂಬ ಕಾಯಿ ಐತ್ರಿ, ಅವ್ ನೂರ್ರೂಪಾಯಿ ಕಾಯಿ ಕೊಡ್ತೇನ್ರಿ. ಅದು ವರ್ಷಕ್ಕೆ 20-30 ರೂಪಾಯಿ ಅವು ಆದ್ರೂ ಹಾಕಾಕತ್ರಿ. ಬೆಳಿತೀರಿ? ಕಾಯಿಪಲ್ಲೆ ಅಂತೂ ಸಾಕಟ್ರಿ ಸರ್. ಕಾಯಿಪಲ್ಲೆ ಹಗಲ ಹಸ್ತವ್ರಿ, ಕುಂಬಳ ಹಸ್ತವ, ಮುಂದ ಹಿರಿಬಳೆ ಹಸ್ತವ್ರಿ, ಚೆಂಡು ಹಸ್ತವ, ಟಮಾಟೆ ಹಸ್ತೇನೆ ಸರ್. ಎಲ್ಲ ಒಂದೊಂದು ಮಾಡ್ತೇನೆ. ನಿಮ್ಮ ಅಣ್ಣರ ಮಗ ಮುತ್ತಣ್ಣ ಇದ್ದಾರೆ. ಮುತ್ತಣ್ಣವ್ರೆ, ಈಗ ನೋಡ್ರಿ ನಿಮ್ಮ ಕಾಕ ಮಲ್ಲಪ್ಪ ಅವ್ರು ಎಷ್ಟು ಚಂದ ನಿಮಗೆ ಹಚ್ಚಿಕೊಟ್ಟಾರ. ಇವತ್ತು ನೀವು ಏನ್ ಬಹಳ ಕಷ್ಟ ಪಡಬೇಕಾಗಿಲ್ಲ. ಹೌದಿಲ್ರಿ? ಅಂದ್ರೆ ಪ್ರತಿ ದಿವಸಲ್ಲೂ ಕೂಡ ನಿಮ್ಗೆ ಒಂದು ನಿತ್ಯ ಹರಿದ್ವರ್ಣ ಅಂತೀವಲ್ಲ, ಈಗ ಅಡವಿ ಕಡೆ ಹೋದ್ರೆ ಅಂದ್ರೆ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಕ್ಕೆ ಹೋದ್ರೆ ಅಂದ್ರೆ ಯಾವಾಗ್ಲೂ ಕೂಡ ಹಸಿರು ಇರ್ತದೆ. ಹಂಗ ನಿಮ್ಮ ಮನೆಯೊಳಗೆ ಯಾವಾಗ್ಲೂ ಹಸಿರು. ಹಸಿರು ಅಂದ್ರೆ ಏನು, ದುಡ್ಡಿನ ಕೊರತೆ ಇಲ್ಲ ನೋಡ್ರಿ. ಹಿಂಗ ಸಮಗ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನೀವೇನು ಸಂತೋಷ ಕಂಡಿರಿ ನಿಮ್ ಹೊಲದಾಗ ಅಂದ್ರೆ? ಸರ್, ನಾನು ಇಲ್ಲಿಂದ ಈಗ MA BEd ಮುಗಿಸಿನ ಸರ್. ನನ್ನ ಕ್ವಾಲಿಫಿಕೇಶನ್ ಸರ್ MA BEd ಮುಗಿಸಿ ಪ್ರೈವೇಟ್ ಯಾವ ಗೌರ್ಮೆಂಟ್ ಜಾಬ್ ನೋಡಬೇಕಂತ ಇತ್ತು ಸರ್ ನನ್ನ ಮೇಲೆ ಉದ್ದೇಶ. ಅದನ್ನೆಲ್ಲ ನೋಡಕ್ಕಂದ್ರೆ ಈಗ ನಾವು ನೋಡ್ರಿ, ಈಗ ನಮ್ಮ ಹೊಲದಾಗ ಇಲ್ಲ ಒಂದು 6 ಆಳು ದೆಹಲಿ ಇರ್ತಾವ ಸರ್, ಕಂಟಿನ್ಯೂ ಕೂಲಿ ಆಳ್ಗೋರಿ. ಅವ್ರಿಗೆ ವಾರಕ್ಕೆಲ್ಲ 15-20 ಸಾವಿರ ರೂಪಾಯಿ ಕೊಡ್ತೀವಿ ಸರ್ ನಾವು. ಈಗ ನಾವು ಗೌರ್ಮೆಂಟ್ ಜಾಬ್ ಮಾಡಕತ್ನ ನಂಗೆ ಬಹಳ 30,000 ಕೊಡ್ಬೋದು ಸರ್. ಈಗ ಅಲ್ಲಿ ಗೌರ್ಮೆಂಟ್ ಜಾಬ್ ಹೋಗಿ ತಿಂಗಳಿಗೆ 30,000 ತಗೊಂತ ಇಲ್ಲಿ ವಾರಕ್ಕನ ನಾವು 15,000 ಕೊಡ್ತೇನೆ ಆಳಿಗ್ರಿ. ಅದಕ್ಕೆ ಡಬಲ್ ಇಲ್ಲೇ ಕೊಡೋದಕ್ಕಿಂದ್ರೆ ನಾನು 4 ಆಳು ದುಡಿಸೋಂಗಿದ್ದಾಗ ಇನ್ನೊಬ್ರ ಕೈ ಹೋಗಿ ದುಡಿದೆ ಅಂತ ನಾನು ಇಲ್ಲೇ ಅಲ್ಕೊಂಡ್ ಸರ್. ನಮ್ ಕಾಕಾರ ಆಲ್ರೆಡಿ ಎಲ್ಲಾ ತರ ಮಾಡಿಟ್ಟಾರ ಸರ್. ಈಗ ಸರ್ ಅದನ್ನ ನಾನು ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಸರ್ ನಾನು ಈಗ ನಮ್ ಕಾಕಾರ ಜೊತೆ ಕೈ ಜೋಡಿಸಿ ಸರ್. ಈಗ ಪೇರು ಆಯ್ತು ಸರ್, ಪಪ್ಪಾಳಿನ ಬೆಳೆದ್ ಸರ್, ಹೊಳ್ಳಿ ಕಾಡು ಬದ್ನೆ ಐತಿ ಸರ್. ಕಾಡು ಬದ್ನೆಯಿಂದ ಜಾಸ್ತಿ ನಾವು ಇಂಪ್ರೂವ್ ಆಗ್ಬಿಟ್ಟು ಸರ್. ಇನ್ನೂರಿ ಅಂದ್ರೆ ನಮ್ಮಿಂದ ಇಲ್ಲ ಅಂದ್ರೆ ಮಿನಿಮಮ್ ಒಂದು 200 ಜನ ರೈತರಿಗೆ ಹೆಲ್ಪ್ ಆಯ್ತು ಸರ್. ಅಂದ್ರೆ ಕಾಡು ಬದ್ನೆ ಇನ್ನೂರಿಗೆ ಯಾರಿಗೆ ಇದು ಪ್ರಚಾರ ಆಗಿರ್ಕೊಳ್ಳಿ ಸರ್. ಕಾಡು ಬದ್ನೆ ವಿಶೇಷ ಏನಂದ್ರೆ ಸರ್, ಕಾಡು ಬದ್ನಿದ್ರೆ ಬುಡ ಕಾಡು ಬದ್ನೆ ರೀ, ಮ್ಯಾಲ ಜವಾರಿ ಬದ್ನಿ ಕ್ರಾಶಿಂಗ್ ಮಾಡ್ಸಿ ಒಂದ್ ಸರ್. ಇಲ್ಲ ಮಿನಿಮಮ್ 3-4 ವರ್ಷ ಬರ್ತದೆ ಸರ್. ಕಂಟಿನ್ಯೂ ಇವತ್ತು ಇಲ್ಲಾಂದ್ರೆ ಒಂದು 10 ಗಂಟೆ ಮಾಡಿ ಸರ್. ನಾವು ಕಂಟಿನ್ಯೂ ಇಲ್ಲಾಂದ್ರೆ ವಾರದಾಗ ಎರಡು ಟೈಮ್ ಕಟಾವ್ ಮಾಡ್ತೀವಿ ನಾವು. ಇಲ್ಲಿ ವಾರಕ್ಕೆಲ್ಲ 30 ಬಾಕ್ಸ್ ಸರ್, ಬರೀ 10 ಗಂಟೆ 30 ಬಾಕ್ಸ್ ತನಕ. ಈಗ ಒಂದು ವರ್ಷ ಆದ್ರೆ 2.5 ಲಕ್ಷ ಇನ್ಕಮ್ ತೆಗಿತೀವಿ ಸರ್. ಮತ್ತೆ ನೋಡಿ ಸರ್, ಈಗ 10 ಗಂಟೆದಾಗ 2.5 ಲಕ್ಷ ಇನ್ಕಮ್ ತೆಗಿತೀನಿ ಸರ್. ಗೌರ್ಮೆಂಟ್ ಜಾಬ್ಕಿಂತ ಡಬಲ್ ಐತೆ ಸರ್ ನಂದು. ಹಂಗಾಗಿ ನಾನು ಈಗ ಸರ್ಕಾರಿ ಜಾಬ್ ಬಿಟ್ಟು ಸರ್ ನಾನು ಈಗ ಕೃಷಿ ಒಳಗೆ ಜಾಸ್ತಿ ಏನು ಮಾಡತ್ತೀನಿ ಸರ್. ಬಹಳ ಸಂತೋಷ, ನಿಮ್ಮಂತ ಯುವಜನರು ರೈತರಾಗಿ ಮುಂದೆ ಬರಬೇಕು ಮತ್ತೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳಿ ಸರ್. ನಾವು ಹಳ್ಳಿ ಹೊಸ ಹೊಸ ಅಂದ್ರೆ ಗೋಟ್ ಫಾರ್ಮಿಂಗ್ ಅಂತೂ ಮಾಡಬೇಕಂತ ನಂದು ಉದ್ದೇಶ ಇದೆ ಸರ್. ಕುರಿ ಸಾಕಾಣಿಕೆ ಮಾಡಿ ಅಂದ್ರೆ ಸರ್, ಈಗ ಅದ್ರ ಒಂದು 100 ಟಗರ್ ಮರಿ ಅಥವಾ ಕುರಿಯರ್ ಸಾಕಿರ್ ಸರ್, ಅದು ಇನ್ನೂ ಜಾಸ್ತಿ ಇನ್ಕಮ್ ಬರ್ ಸರ್. ನಮ್ಮ ರೈತಾಪಿ ಜನಕ್ಕೆ ಹೊಂದ್ಕೊಂಡಂಗ ಆಗುತ್ತೆ ಸರ್. ಹಳ್ಳಿ ನಮ್ಮ ಮೂಲತಃ ನಮ್ ಕುರಿ ಕಾಯ್ಕೊಂಡ್ ಬಂದ ಅಂದ್ರೆ ನಮ್ಮ ಅಜ್ಜಾರ ಕಾಲದಿಂದ ಮೂಲ ಕಸಬನ್ನು ನೀವು ಕುರಿ ಸರ್. ಅಂದ್ರೆ ನಮ್ಮ ಅಜ್ಜಾರ ಕಾಲಿನ ಕುರಿ ಕಾದಾರೆ, ನಮ್ಮ ಅಪ್ಪಾರು ಕಾದಾರೆ, ನಮ್ಮ ಕಾಕಾರು ಕಾದಾರ ಸರ್. ನಾನು ಕೂಡ ಸಣ್ಣದಾಗ ಒಂದು 4-5 ವರ್ಷದ ನಾನು ಹೋಗಿದ್ದೆ ಸರ್ ಕುರಿಗೆ. ಈಗ ಅಂದ್ರೆ ಕುರಿ ಬಗ್ಗೆ ಎಲ್ಲಾ ಗುರುತಿದ್ಕೊಂಡ ನಾನು ಗೋಡ್ ಫಾರ್ಮಿಂಗ್ ಮಾಡಿ ಇನ್ನೂ ಜಾಸ್ತಿ ಆದಾಯ ಗಳಿಸಬೇಕು, ಹೊಸ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಬೇಕು ಅಂತ ನಂದು ಉದ್ದೇಶ ಸರ್. ನೋಡ್ರಿ ರೈತ ಬಾಂಧವರು, ಇವತ್ತ ಸಮಗ್ರ ಕೃಷಿ ಅಂದ್ರೆ ಹಿಂಗೆ ನಾವು ಬರೀ ಈಗ ಇಳುವರಿ ಮೇಲೆನ ಅವಲಂಬನ ಆಗಬಾರ್ದು. ನಮಗೆ ಆ ಉತ್ಪನ್ನ ಬರ್ತದೆ, ಒಂದು ಏಕ ಬೆಳೆ ಬೆಳೆದು ಅದು ಬಂದಿಲ್ಲ ಅಂದ್ಕೊಳ್ಳೆ ಮುಖ ಒಣಿಸ್ಕೊಂಡು ಅಡ್ಡಾಡೋದು ಯಾಕೆ? ನೀವು ಏನ್ ಮಾಡೋದು, ಈ ಕುರಿ ಸಾಕಾಣಿಕೆ ಮಾಡಬಹುದು, ಆಮೇಲೆ ಈಗ ಡೈರಿ ಮಾಡಬಹುದು, ಎಮ್ಮೆ ಹಸು ಸಾಕ. ನಾವು ಹೈಬ್ರಿಡ್ ಏನು ಮಾಡಿಲ್ರಿ, ಜವಾರ್ ಹಾಕೊಳ್ದಾರು, ಜವಾರ್ ಕೊಳ್ದಾರು. ಜವಾರ್ ಆಕಳ ಸಾಕುದ ಏನ್ ಕಾರಣ ಅಂದ್ರೆ ನಮ್ಗೆ ಜೀವಾಮೃತಕ್ಕ ಗೋಪ್ರತಾಮಕ್ಕ ನಮ್ಗೆ ಅನುಕೂಲ್ರಿ. ಮಜ್ಜಿಗೆ ಜವಾರ್ ಮಜ್ಜಿಗೆ ಬೇಕ್ರಿ, ಜೀವಾಮೃತಕ್ಕೂ ಜವಾರ್ ಇರ್ಬೇಕ್ರಿ. ಹಿಂಗಾಯ್ಕ ಜವಾರಿನ ಕಟ್ಟಿವ್ರಿ. ಬಹಳ ಖುಷಿ ಆಗ್ತದೆ ಮಲ್ಲಪ್ಪರ. ಸೋಮನಿಂಗಪ್ಪ ಅವರು ಇದ್ದಾರೆ ನಿಮ್ ತಮ್ಮ, ಅವರು ಎಕ್ಸ್ ಸರ್ವಿಸ್ ಮ್ಯಾನ್, ಭಾರತದ ರಕ್ಷಣೆ ಒಳಗೆ ನಿರತರಾಗಿ ಸೇವೆ ಮಾಡಿ ಬಂದಂತವರು. ನಾವು ನಿಮ್ಗೊಂದು ಸಲ್ಯೂಟ್ ಹೊಡಿತೀವಿ. ಸೋಮನಿಂಗಪ್ಪ ಅವರ, ನೀವು ಎಷ್ಟು ಶಿಸ್ತಾಗಿ ನೀವು ಅಲ್ಲಿಗೆ ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದು ಸಂಜೆವರೆಗೂ ದೇಹವನ್ನು ಧನಿಸಿ ನೀವು ಗಡಿ ಕಾಯಿಲೆಗೆ ನೀವು ನಿಯುಕ್ತರಾದಂತವರು. ನೀವು ಆ ಒಂದು ಶಿಸ್ತನ್ನ ನಿಮ್ಮ ಈ ಕೃಷಿಯೊಳಗೆ ನೀವು ಕಂಡಿರಣಿ ಇಲ್ಲಿ ಬಂದು ನಿಮ್ಮ ಅಣ್ಣ ಮಲ್ಲಪ್ಪನವ್ರು ಮಾಡೋದು ನೋಡಿದ್ರೆ ಹಂಡ್ರೆಡ್ ಪರ್ ಶೂರ್. ಅಲ್ಲಿ ಏನೇ ನಾವು ಡಿಸಿಪ್ಲಿನ್ ಇದ್ದಿವಲ್ಲ ಅದೇನೇ ಇವರು ಅಳವಡಿಸಿಕೊಂಡ್ರೆ ನನ್ನ ಮನಸ್ಸಿಗೆ ಅನಿಸುತ್ತೆ. ನಾವು ಬೇರೆ ರೈತರಿಂದ ನಾವು ನೋಡಿದ್ರೆ ನಾನು ಖುಷಿ ಆಗತ್ತೆ ಇವ್ರು ಮಾಡೋದಿಲ್ಲ ನೋಡಿ. ನಾ ಏನ್ ಹೇಳ್ತಾರಲ್ಲ ಅದನ್ನ ಅಳವಡಿಸಲು ಪ್ರಯತ್ನ ಮಾಡ್ತಾರೆ ಇವರು. ಯಾವುದೋ ಸಮಗ್ರ ಕೃಷಿ ಅಂದ್ರೆ ಒಂದೇ ಮೂಲದಿಂದ ಬರುವಂತ ಇದಲ್ಲ, ಇದು ಎಲ್ಲಾ ಮೂಲಗಳಿಂದ ನಾವು ಇದನ್ನ ಬಯಸ್ಕೋಬೇಕು. ಇದ್ರಾಗ ಒಂದೇ ಅಂದ್ರೆ ಕೃಷಿಯಿಂದ ಬರುತ್ತಿದೆ ಅಂತ ನಾವು ಇಚ್ಛಾ ಪಡ್ತೀವಿ. ಅದರಿಂದ ನಾವು ಕೋಳಿ ಆಗಲಿ ಆಡು ಆಗಲಿ ನಮ್ದು ಸಣ್ಣ ಸಣ್ಣ ಪುಟ್ಟ ಏನೇನ ವಿಶೇಷತೆಯನ್ನ ಸಾಕಾಣಿಕೆಯಿಂದ ಅವ್ರ ವೃದ್ಧಿ ಆಗಬೇಕು. ಒಂದೇ ಬೆಳೆ ಮಾಡಬಾರ್ದು, ಬೇರೆ ಬೇರೆ ಒಂದು ಇದನ್ನ ಮಾಡ್ಬೇಕು. ಒಂದು ಸೋಲು ಕಂಡ್ರೆ ಒಂದಲ್ಲಿ ಗೆಲುವು ಸಿಗತ್ತೆ. ಅದನ್ನ ಅಳವಡಿಸಿಕೊಂಡು ಇವ್ರು ಮಾಡ್ತಿದ್ರಲ್ಲ ಖುಷಿ ಆಗತ್ತೆ. ಅದು ಅದೇ ಒಂದು ವಿಶೇಷತೆ. ನಿಮಗೂ ಕೂಡ ಅದು ಪ್ರೇರಣೆ ಆಗಿದೆ. ಪ್ರೇರಣೆ ಆಗಿದೆ ಸರ್, 100% ಶೋರ್ ಸರ್. ಬಹಳ ಸಂತೋಷ. ಮಲ್ಲಪ್ಪವರೇ, ನಾನು ಬೆಂಗಳೂರು ಆಕಾಶವಾಣಿ ಇರುವಾಗ ಶ್ರೀ ಸೋಮನಹಳ್ಳಿ ಸಿಸಿ ಅಂತ ಒಬ್ರು ರೈತರಿದ್ರು, ಅವರು ಸಮಗ್ರ ಕೃಷಿ ಮಾಡುವಂತವ್ರು. ಬರೀ 2 ಎಕರೆ ಒಳಗೆ ವರ್ಷಕ್ಕೆ 10 ಲಕ್ಷ ತೆಗಿಯೋರು. ಹೆಂಗ್ ಮಾಡ್ತಿದ್ರು ಅಂದ್ರೆ ಅವ್ರನ್ನ ಕೃಷಿ ಹೊಂಡ ಮಾಡ್ಕೊಂಡಾರ. ಕೃಷಿ ಹೊಂಡ ಮಾಡ್ಯಾರ, ಸರ್ಕಾರದ ಅನುದಾನ ತೆಗೆದುಕೊಂಡು ಮಳೆ ಆದಾಗ ಮೇಲಿಂದ ನೀರು ಬಂದು ಕೆಳಗೆ ಕಾವಲಿ ಮಾಡ್ಕೊಂಡಾರ. ತಮ್ಮ ಕೃಷಿ ಹೊಂಡಕ್ಕೆ ನೀರು ಬೀಳಬೇಕು, ಮೇಲೆ ಅದನ್ನ ಶೇಡ್ ನೆಟ್ ಮಾಡ್ಯಾರ, ಆಮೇಲೆ ಅಲ್ಲಿ ಮೀನ ಬಿಟ್ಟಾರ. ಹೌದು, ಟ್ರಾಕ್ಟರ್ ಇರ್ತಲ್ಲ, ಟ್ರಾಕ್ಟರಿಂದ ಪೈಪ್ ಲೈನ್ ಮಾಡ್ಕೊಂಡು ಹೊಂಡದಿಂದ ತಮ್ಮ ಹೊಲಕ್ಕೆ ನೀರು ಮಾಡ್ಕೊಳ್ತಾರೆ. ಅಂದ್ರೆ ಕರೆಂಟ್ ಇಲ್ಲಾಂದ್ರೂ ಅವರು ಜೀವನ ನಡೀತದೆ. ಹೊಲದಾಗ ಯಾವ ಬೇಕೋ ಕರೆಂಟ್ ಇರೋದ್ರೆ ಕೆಲವೊಂದು ತೆಗೆದು ಬಿಡ್ತಾರೆ, ಆದ್ರೂ ನಾವು ಸ್ವಾವಲಂಬಿ ಆಗಿವೆ ಅಂತ ಕೂಡ ಅವ್ರು ಮಾಡಿ ತೋರಿಸ. ಅವ್ರು ನೋಡಿ ನಾನು ಬಹಳ ಆಶ್ಚರ್ಯ ಆಯ್ತು. ನಿಮ್ಮಂಗ ಅವರು ಅರಣ್ಯ ಕೃಷಿ ಮಾಡ್ಯಾರ, ಮತ್ತೆ ಎಲ್ಲ ಶೇಂಗಾ ಬೆಳೀತಾರ, ನಾಟಿ ಶೇಂಗಾ ಅವರು ಮಾರಾಟ ಮಾಡ್ತೀವಿ ಅಂತಂದ್ರಿ. ಅವರು ವಾಟ್ಸ್ಆಪ್ ನಾಗ ಗ್ರೂಪ್ ಮಾಡ್ಯಾರ, ಈಗ ನಮ್ಮ ಹೊಲದಾಗ ಹಿಂಗೆ ಶೇಂಗಾ ಬಂದದ ಮತ್ತೆ ಹೆಂಗ್ ಮಾಡ್ತೀರಿ ಅಂತಂದ್ರೆ ಸಂಜೆ ಅನ್ನೋದ್ರಾಗ ಜನ ಬಂದು ತಾವ್ ತಗೊಂಡು ಹೋಗ್ತಾರೆ. ಈ ಮಾರುಕಟ್ಟೆ ಶಾಣೆ ತನ ನಮ್ಗೆ ಬರಬೇಕಾಗ್ಯದ. ಮಲ್ಲಪ್ಪ ಅವ್ರೆ, ನೀವು ಮಾರುಕಟ್ಟೆ ಯಾವ ರೀತಿ ಮಾಡ್ತೀರಿ ಸರ್? ಮಾರುಕಟ್ಟೆ ಅಂದ್ರೆ ನಾವು ಪೇರುದಾಗ್ರಿ ಬಹಳ ಸುಲ ಕಂಡು ಸರ್. ಪೇರುಗಳು ಏನ್ ಮಾಡ್ತೀನಿ, ನಾನು ಈಡ ಹರ್ಕೋಬಹುದ್ರಿ, ಲೋಡ್ ಗಂಟ್ಲೆ ಹರ್ಕೋಬಹುದ್ರಿ, ಹೋಗಿ ದಲಾಲರಿಗೆ ಇಸ್ಬಿಡ್ತೀನಿ. ದಲಾಲರು ಅವ್ರು ಮಾಡಿದ ರಾಜ್ ಮಾತ್ರ ಹಿಂಗ ಆಯ್ಕಾರಿ. ಅವ್ರು ಇನ್ನರಿ 1,000-1,200 ಆಗಿರ್ತಾರ್ರಿ, ನಾವು ಒಯ್ಯರಾಗ 500-600 ಮಾಡ್ರಿ. ಅವ್ರ ದಲಾಲ್ ಮುರಿದ, ಹಮಾಲಿ ಮುರಿದ, ಗಾಡಿ ಬಾಡಿಗೆ ಮುರಿದ 300-400 ಬರುದ್ರಿ ನಮ್ದು. ಹಿಂಗ ಆಯ್ಕಾರ್ರಿ, ನಾವು ಇದೇನ್ ದಲಾಲ್ರಿ ಇದ ಬೇಡ ಅಂತ ಹೇಳ್ರಿ. ನೇರವಾಗಿ ನಾವು ಮಾರಾರ್ಗ್ರಿ ಮಾತಾಡಕತ್ತೀವ್ರಿ. ನಾವು ಮಾತಾಡ್ಕಾರ ನೇರವಾಗಿ ಅವ್ರು ಏನ್ ಮಾರ್ತಾರ್ರಿ, ಹಣ್ಣು ಮಾರಾರ್ರಿ, ನಾಟಕ ನೇರವಾಗಿ ಹಣ್ಣು ಕೊಡ್ತೇನ್ರಿ. ನಿಮ್ಗೆ ಖರ್ಚು ಉಳಿತು, ಖರ್ಚು ಉಳಿತ್ರಿ, ಪೂರ್ ಉಳಿತ್ರಿ. ನಮ್ಗೆ ಹೊಲಕ್ಕೆ ಬರ್ತಾರ, ಹೊಲಕ್ ಬಂದತ್ತು ತಕೋಕಾರ ಎಲ್ಲ ಮುಡಿದವ್ರು ಬಂದ್ಕಾರ ನಮ್ಗೆ ಅರೆಸ್ಟ್ ಮಾಡ್ಕೊಂಡ್ ಹರಗದ ದುಡ್ಡು ಕೊಟ್ಟಕಾರ ಹೋಯ್ತಾರ ಸರ್. ಸದ್ಯ ಮೆಟ್ಟಿಗೆ 1,000 ರೂಪಾಯಿ ಕೊಡಾತೀನ್ರಿ. ನಾವು ಒಂದು ಕ್ರಿಟಿಗೆ 1,000 ರೂಪಾಯಿ ಕೊಡ್ತೇನ್ರಿ. ದಲ್ಲಾಳ್ಕೊಂಡ್ರಿ 400 ರೂಪಾಯಿ ಆದ್ರೆ ನಮ್ಗೆ ಇದು ಉಳಿತಾಯ ಆಯ್ತ್ರಿ, ಹರಿದು ಉಳಿತಾಯ ಆಯ್ತ್ರಿ, ಅವ್ರ ತಕೋತಾರೆ ಹಣ್ಣು ಬಂದ. ನೋಡ್ರಿ, ನೀವೆಲ್ಲ ಅಂತರ ಬೆಳೆ ಒಳಗೆ ಮೆಣಸು ಬೆಳಿತೀರಿ, ಆಮೇಲೆ ಸಂದಿ, ಮತ್ತೆ ಹಕ್ಕರಿಕೆನು ಬೆಳಿತೀರಿ. ಹಕ್ಕರಿಕೆ ಐತಿ ಸರ್. ಹಕ್ಕರಿಕೆ ಎಷ್ಟು ಚಲೋ ರೀ ಅದು, ಅದ್ರೊಳಗೆ ನಮ್ಮ ಮಹಿಳೆಯರಿಗೆ ಒಂದು ಕಬ್ಬಿಣದ ಅಂಶ ಬೇಕಾಗ್ತದೆ ಸರ್. ದಿವಸ ಹಕ್ಕರಿಕೆ ತಿಂದ್ರೆ ಅವ್ರದ್ದು ಹಿಮೋಗ್ಲೋಬಿನ್ 10ಕ್ಕಿಂತ ಜಾಸ್ತಿ ಇರ್ತದೆ. ಹೌದು ಸರ್, ಇದು ನಮ್ ಜನಕ್ಕೆ ಗೊತ್ತೇ ಇಲ್ಲ. ನಾವು ಅರಸನಾನು ನಾವು ರೆಡಿ ಮಾಡ್ಕೋತೀವ್ರಿ. ನಮ್ ಮಣಿಪುರದಾಗ ಗೇಟ್ ಹಾಕೋದು ಅಷ್ಟು ಅರಸಿನ ನಾವು ಮಾಡಿಟ್ಕೋತೀವ್ರಿ. ಅರಸಾಮರ್ಕಲ್ಲ, ಯಾಕಂದ್ರೆ ರಾಂದು ಎಟ್ರಿ ಅಂತ ಸೇವೋದು ಗೊತ್ತಾಗಿಲ್ರಿ. ಅರಸಿನ ಮಾಡ್ಕೋತೀವ್ರಿ, ಅಲ್ಲ ಹಚ್ಕೋತೀವ್ರಿ, ಎಲ್ಲ ಮನ್ಯಾಗ ರೆಡಿ ಮಾಡ್ಕೋತಾರೆ. ಮತ್ತೆ ಕೊಬ್ಬರಿ ಎಣ್ಣೆ ನಾವು ಅದನ್ನ ಕೊಬ್ಬರಿ ಎಣ್ಣೆ ಬಳಸ್ತೀವಿ ಮನ್ಯಾಗ. ಅಲ್ಲಿ ಕೊಬ್ಬರಿ ಗಿಡ ಅದಾವ್ರಿ, ಮಲಪ ನಿಮ್ ನೋಡಿದ್ರೆ ಎಷ್ಟು ಖುಷಿ ಆಗಿದೆ ಅಂತ ಸ್ವಾವಲಂಬಿ ಇದ್ದಾರೆ. ಇವತ್ತ ನಮ್ಮ ಎಷ್ಟೋ ಮಂದಿ ಮಾಡ್ಬೇಕಂದ್ರೆ ಜೋಳ ಬೆಳೆಯುವ ರೈತರು ಈಗ ಹತ್ತಿ ಬೆಳೆಗೆ ಶುರು ಮಾಡ್ಬಿಟ್ಟಾರ, ಆ ಜೋಳ ಕೊಂಡ್ಕೊಂಡು ತೊಂಬರ್ತಾರ, ಅವ್ರು ಪರಾವಲಂಬಿ ಆಗ್ಬಿಟ್ಟಾರೆ. ಈಗ ನಮ್ಮ ರೈತರು ಸ್ವಾವಲಂಬಿ ಆಗ್ಬೇಕು, ಈ ತರ ಸಮಗ್ರ ಕೃಷಿ ಮಾಡಿದ್ರೆ ನೋಡ್ರಿ ನಿಮ್ ಮುಖದಲ್ಲಿ ಎಂತ ಒಂದು ರಾಜ್ಯ ಕಳೆಯದ, ಆರೋಗ್ಯ ಕಳೆಯದ. ಇವತ್ತು ರೈತ ಬಾಂಧವ ಮನಸ್ಸು ಮಾಡಿದ್ರೆ ನಮ್ಮ ದೇಶದ ಆರೋಗ್ಯವನ್ನು ಮಾಡ್ಬೇಕ್ರಿ, ರೈತ ಮನಸ್ಸು ಮಾಡ್ರಿ. ಅದು ಇದಲ್ರಿ, ಈ ಗಂಗಾವತಿ ಕಡೆ ಹೋಗ್ರಿ, ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಆಗಿದೆ. ಯಾಕೆ ಆಗಿದೆ ಅಂದ್ರೆ ಅಲ್ಲಿ ಬಳಸೋ ಯೂರಿಯಾ ಎಷ್ಟು ಬಳ ಯೂರಿಯಾ ಹಾಕ್ತಾರಂದ್ರೆ ಒಟ್ಟು ಹ್ಯಾಂಗರ್ ಮಾಡಿ ಬಂದ್ಬಿಡ್ಬೇಕು, ಚಲೋ ನೆಲ್ ಬರ್ಬೇಕು, ಚಲೋ ಬರ್ಬೇಕಂತ ಇಳುವರಿ ಬರ್ಬೇಕಂತ ಮಾಡ್ತಾರೆ. ಅದನ್ನ ತಿಂದವ್ರ ಪಾಡೇನು. ದೇಶದ ಒಂದು ಆರೋಗ್ಯ ಅಂದ್ರೆ ನಮ್ಮ ಪ್ರತಿಯೊಬ್ಬರ ಆರೋಗ್ಯನೂ ನಮ್ಮ ರಸ್ತೆಗೆ. ರೈತ ಬಾಂಧವರು ಇದನ್ನ ಗಮನಿಸಬೇಕು. ಸಿಕ್ಕಾಪಟ್ಟೆ ಯೂರಿಯಾ ಹಾಕೋದಕ್ಕಿಂತ ಈ ಯಾವ್ದು ನೀಮ್ ಕೋಟೆಡ್ ಬೇವಿನ ಎಣ್ಣೆ ಒಂದು ಹಚ್ಚಿದ ಯೂರಿಯಾ ಹಾಕಿ ನೀಮ್ ಆಯಿಲ್ ಹೊಡೆದ್ಬಿಟ್ರೆ ಮುಗಿದು ಹೋದ್ರೆ ಎಷ್ಟು ಇದಾಗ್ತದೆ. ಆಮೇಲೆ ಬೇಕಾಬಿಟ್ಟು ರಾಸಾಯನಿಕ ಹೊಡೆಯುದು, ಆಮೇಲೆ ಸ್ವಲ್ಪ ಇದ್ರೂ ಜಾಸ್ತಿ ಔಷಧ ಹೊಡೆಯುದು ಕರೆಕ್ಟ್ ಆಗಿ ಮಾಡೋದಿಲ್ಲ. ಏನಾಗ್ತದೆ, ಇವತ್ತ ನಾವು ಅಂತರ್ ಬೆಳೆ ಮಾಡಿದ್ರೆ ಔಷಧ ಹೊಡೆಯುವ ಅವಶ್ಯಕತೆ ಬಹಳ ಕಡಿಮೆ. ಇದು ಮಾಡಬೇಕು ಅಲ್ಲ. ನೀವು ರಾಸಾಯನಿಕ ಹೆಂಗ್ ಹೊಡಿತೀರಿ? ರಾಸಾಯನಿಕ ಮಾಡ್ಬೇಕಂದ್ರೆ ನಾವು ನಿಮ್ಮ ಆಯಿಲ್ ಬೆಳೆಸ್ತಾರೆ, ಬೇವಿನ ಎಣ್ಣೆ ಹೊಡಿತೀನಿ, ಮುಂದ್ರೆ ಮ್ಯಾಗ ಗಜ್ಕರ್ನಿ ನಿಮ್ಮ ಕಜ್ಜಾಯ ಮಾಡ್ತೇನೆ, ಎಲ್ಲ ಗಿಡ ತಪ್ಪಲ್ರಿ ರೆಡಿ ಮಾಡ್ರಿ, ಅದನ್ನ ಸ್ಪ್ರೇ ಮಾಡ್ತೇನೆ. ಮುಂದ ಹೂ ಹಿಡಿಬೇಕಾದ್ರೆ ನಾವು ಮೀನಿನ ಲಿಕ್ವಿಡ್ ರೆಡಿ ಮಾಡ್ಕೋತೀನಿ ಸರ್. ಮೀನಿನ ಲಿಕ್ವಿಡ್ ಮಾಡ್ಕೋದ್ರೆ ಇಲ್ದಲ್ದು ಹೂ ಹಿಡಿದ್ರಿ ಸರ್. ಅದು ಮೀನಿನ ಲಿಕ್ವಿಡ್ ಅಂದ್ರೆ ಸರ್, ಅದು ಮೀನ ತಂದ್ಕಾರ್ರಿ, ಒಂದು ಇದ್ರಾಗ ಡಿಬ್ಬ್ಯಾಗ ಹಿಡಿದ್ರಿ, ಅದ್ ಎರಡು ತೂಕದ ಮೀನ್ ಇರತ್ರಿ, ಎರಡು ತೂಕದ ಬೆಲ್ಲ ಹಾಕುದು, ಸಾವು ಬೆಲ್ಲ ಹಾಕ್ಬೇಕ್ರಿ, ಈಗ ರಾಸಾಯನಿಕ ಬೆಲ್ಲ ಅಲ್ರಿ, ಸಾವು ಬೆಲ್ಲ ಹಾಕ್ಬೇಕ್ರಿ. ಅದನ್ನ 20 ದಿನ ಕಂಪಲ್ಸರಿ ಬಾಯಿ ಮುಚ್ಚಿಡ್ಬೇಕ್ರಿ, ಕಳಿಬೇಕ್ರಿ. ಅದ ಒಟ್ಟು ಅದು ಒಂದಿಟ್ಟು ಮುಳ್ಳಿನ ಅಂಶ ಉಳಿಯಂಗಿಲ್ರಿ, ಅದ ಒಟ್ಟು ನೀರಾಗಿಬಿಡ ಸರ್. ಅದ ಅದನ್ನ ಏನ್ ಮಾಡಿದ್ರಿ, ಒಂದು ಪಂಪಿಗ್ರಿ 50 ml ಹಾಕಿ ಹೊಡೆದ್ರಿ, ಎಲ್ಲಿ ಬೇಕಾದ್ರೂ ಹೂ ಇಲ್ದ ಹೂ ಹಿಡಿತೀರಿ ಸರ್. ಹೂ ಉದುರಂಗಿಲ್ರಿ, ಹೂ ಹಿಡಿದಿತ್ತೆ ಸರ್. ಈ ಒಂದು ಸಾವಯವ ಪದ್ಧತಿಯಿಂದ ಜೀವಾಮೃತ ಉಪಯೋಗ ಮಾಡಿ ನೈಸರ್ಗಿಕ ನಾವ ತಯಾರು ಮಾಡೋದು. ಗೋಪ್ರತಾಮ್ ಬರ್ತಾರೆ ಅಗದಿ ಉತ್ತಮ ರೀ, ಗೋಪ್ರತಾಮ್ ಬರ್ತಾರೆ. ಈಗ ಅದು ಸುತಾರ ಅವರು ಕಂಡಿಡಿದ್ರೆ ಅದು ಅದು ಅಗದಿ ಭಾರಿ ರಿಸಲ್ಟ್ ಕೊಡದ್ರಿ. ಅದು ಹೆಂಗ್ ತಯಾರು ಮಾಡ್ತೀರ? ಅದು ಬರೀ ಏನ್ ಸಿಂಪಲ್ ರೀ, ಅದ್ರದ ಬರೀ ಬೆಲ್ಲ ಅಟ್ಟರಿ, ಅದ ಬೆಲ್ಲ ಹುಳಿ ಮಜ್ಜಿಗಿರಿ, ಅವತ್ತಿನ ಪ್ರೆಸ್ ಮಜ್ಜಿಗೆ ಇರ್ಬೇಕ್ರಿ, ಸಾವಿಗೂ ಬೆಲ್ಲ ಬೇಕ್ರಿ. ಅದಕ್ಕೆ ಅದನ್ನ 7 ದಿನ ನಾವು 3 ಹೊತ್ತು ಕಳಿಸಿ ಇಡುದ್ರಿ. ಅದನ್ನ ಸ್ಪ್ರೇನು ಮಾಡಬಹುದ್ರಿ, ಭೂಮಿಗೆ ಹಾಯಿ ನೀರಾಗ ಕೊಡಬಹುದು, ಡ್ರಿಪಿ ಮುಖಾಂತರ ಕೊಡಬಹುದು. ಅದನ್ನ ನಾ ಎರಡೂ ಮಾಡ್ತೇನೆ ಸರ್. ಅದನ್ನ ನಾ ಇಡದು ಸರ್, ನಮ್ಮ ಬದ್ದೇಣಕ್ಕೆ ಅದನ್ನ ಮಾಡ್ಕೊತ ಬಂದ ಸರ್. ಒಳ್ಳೆ ರಿಸಲ್ಟ್ ಕೊಡ್ತಾರೆ. ನೀವು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನೀರು ಜಾಸ್ತಿ ಆಗಿಲ್ಲ, ಅದಕ್ಕೆ ಎಷ್ಟು ಬೇಕಷ್ಟ ನೀರು ಸಿಕ್ಕದ, ಚಲೋ ಆಗಿದೆ. ಹಂಗಾಗಿ ದಪ್ಪನು ಬದ್ನಿಕಾಯಿ ಜನ ಬಂದ್ ನೋಡೋಂಗಾಗ್ಯದ. ಹೌದನ್ರಿ, ಮತ್ತೆ ಸಾಕಷ್ಟು ಇಳುವರಿನ ಬಂದ ನಿಮ್ಮದು, ರೇಟು ಬಂದದ ಅಲ್ಲ. ಇವತ್ತ ನಮ್ಮ ರೈತ ಬಾಂಧವರು ಈ ಮಾರುಕಟ್ಟೆಯೊಳಗೂ ಸಣೆತನ ಉಪಯೋಗ ಮಾಡಬೇಕು. ಈಗ ನಾವು ಉದ್ದಿಮೆ ಅಂತ ತಿಳ್ಕೊಂಡು ಮಾಡಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಮಧ್ಯವರ್ತಿಗಳ ಕಡೆ ಹೋಗ್ತಾರೆ, ಯಾಕಂದ್ರೆ ಅವ್ರ ಕಡೆ ರೊಕ್ಕ ಇರುದಿಲ್ಲ, ಹೋಗಿ ಅವ್ರ ಕಡೆ ಸಾಲ ಇಸ್ಕೊಂಡ್ಬರ್ತಾರ, ಆಮೇಲೆ ಪೀಕ್ ಬಂದ್ಮೇಲೆ ಕೊಡ್ತೀವಿ ಅಂತಾರೆ. ಇವ್ರ ಖರ್ಚು ನೋಡಿದ್ರೆ ಪೀಕ್ ಬರೋ ಸ್ವಲ್ಪ ಆಗ್ತದೆ, ಬಂದದ್ರಾಗ ಮತ್ ಬಡ್ಡಿ ಕೊಟ್ಟು ಮನೆ ಹೊಳಿ ಬಂದ್ಬಿಡ್ತಾರೆ. ಈಗ ನೋಡ್ರಿ ಎಷ್ಟೋ ಮಂದಿ ರೈತರ ಪರಿಸ್ಥಿತಿ ಹಿಂಗಾಗಿ. ಈ ಕಾರ್ಡ್ ಬಂದಿದೆ ಸರ್, ಈಗ ನಾವು ಮಾರ್ಕೆಟ್ ಹಾಕಾತೀನ್ರಿ, ಟೀಚರ್ ಅವ್ರು ಬಂದ ನಾನು ಅಂಗಡಿ ತೆಗಿತೀನಿ, ಆರ್ಗಾನಿಕ್ ಅಂಗಡಿ ನಂಗೆ ಕೊಡಪ್ಪ ಹಾಕಾದ್ರೆ ಬೈಲಂಗಲ್ ಐತ್ರಿ ಅಂಗಡಿ ಅವ್ರದ್ದು. ನಾ ಅಲ್ಲಿ ಅವ್ರಿಗೆ ಎಟ್ಟಡ್ಬೇಕು 8 kg ಅವ್ರಿಗೆ ಕೊಡ ಅಂದ್ರೆ ಅವ್ರು ಕೊಡ್ಕೊಟ್ ಬಂದ್ಬಿಡ್ತೇನ್ರಿ, ನಾ ಗಾಡಿ ಹಾಕಿ ಕಳ್ಸ್ತೇನ್ರಿ ಪ್ರತಿದಿನ. ಅವ್ರು ಅವತ್ ರೇಟ್ ಇರೋದೇ ಏನಿರುತ್ತೆ ಅದನ್ನ ಹಾಕಿಕೊಡ್ತಾರೆ ನಂಗೆ ಬೆಲೆ ರೀ. ಅವ್ರು ಏನು ಯಾವ ಮಧ್ಯವರ್ತಿಗಳು ಇಲ್ಲ, ಯಾರಿಲ್ಲ ರೀ, ನಡಕ ನೇರವಾಗಿ ಅವ್ರಿಗೆ ನೇರವಾಗಿ ನಮಗ್ರಿ ರೊಕ್ಕ. ನೀವು ನೋಡು ಕೃಷಿ ರತ್ನ ಪ್ರಶಸ್ತಿ ಸಿಕ್ಕದ, ಖುಷಿ ಆದ ನಮಗೆ. ಈ ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ನಿಮಗೆ, ಯಾರು ಕೊಟ್ಟರದನ್ನ? ಅಗ್ರಿ ಬಾಳ ಖುಷಿ ಅನಿಸ್ತಿರಿ ನಮ್ಗ ಅವಾಗ ಕೊಟ್ಟಾಗ. ನಮಗೂ ಅವಾಗ ಅಷ್ಟೊಂದು ಇದು ಹಾಕಿಲ್ರಿ, ನಾವು ಅವ್ರ ಬಾಂಧಕಾರ ಇದು ಮಾಡಿಕಾರ ಹಿಂಗ ಬಂದಪ್ಪ ನಂಗಂತೂ ಅವರಲ್ಲಿ ಕಾಲ್ ಮಾಡಿ ಸರ್. ನಂಗೆ ಅವ್ರು ಬಂದಾಗ ಬಾಳ ಖುಷಿ ಅನಿಸ್ತದೆ ಸರ್. ನಂಗೆ ಹಿಂಗೆಲ್ಲ ಅದವಲ್ಲಪ್ಪ ನಾವು ಅನ್ನೋಂಗ ಸರ್. ಹೌದ್ರಿ, ಮತ್ತೆ ಸರ್ ನೋಡ್ರಿ ಕುರಿ ಮತ್ತೆ ಎಜುಕೇಶನ್ ಇಲ್ಲ ಏನಿಲ್ಲ ನಮಗೆ ಇಟ್ಟಲ್ಲ ಕೃಷಿ ಸರ್ ಅಂದ್ರೆ ಪಡೆದಿರ ಅಂದ್ರೆ ಅದಕ್ಕೆ ಪ್ರಯತ್ನ ಅನ್ನುವಂಗ ಅನ್ಸ. 1 ಎಕರೆ ಕಬ್ಬಿನ ತೋಟದೊಳಗೆ 3.5 lakh ಹ್ಞೂ ಸರ್ ಆದಾಯ ಗಳಿಸಿರಂತ. ಅದ ಹೆಂಗ ಅದು ಕಬ್ಬಿಂದ ಅಂದ್ರಿ, ಅದೊಂದು ವಿಶೇಷ ಇದ್ರಿ. ಕಬ್ಬಿಂದು ಕಟಾವ್ ಪೈಲಕ್ ಹಚ್ಚಿದ ಟೈಮ್ ಆಗ್ರಿ, ಅವಾಗೂ ಪೀಕ್ ಮಾಡ್ತೇವೆ ಸರ್ ನಾವು. ಯಾವ್ದೋ ಒಂದು ಬೆಳೆ ಆಗಲ್ರಿ, ಕಬ್ಬ ಅಲ್ರಿ, ಇದ ಗಂಜಾಳ ಅಲ್ರಿ, ಒಂದ್ ಏನಾರ ಹಚ್ಕೋತಾರೆ ಸಣ್ಣ ಪೀಕ್ ರೀ. ಟಮಾಟೆ ಹಚ್ಕೋತಾರ ಕಬ್ಬಿನಾಗ್ರಿ, ಬಹಳ ಕಟಾವ್ ಮಾಡಿದ ಪೆಟ್ಟಿಗೆ ಎರಡನೇ ಕುಳಿದ ಸರ್. ಏನ್ ಮಾಡ್ತಾರ ನಾವು, ಕಟ್ರ ಹೊಡಿಸಿ ಗಡ್ಡಿ ಬಿಡಿಸ್ತೇವ್ರಿ. ಗಡ್ಡಿ ಬಿಡಿಸಿ ಅದ್ರಾಗ ನಾವು ಸೌತಿ ಬೆಳೆ ಇಟ್ಕೋತೇವೆ ಸರ್. ನಾವು ಸೌತಿ ಬೆಳೆ ರೀ, 1 ಎಕರೆಕ್ ಇಲ್ಲಾಂದ್ರೆ 1 lakh ತನಕ ಉತ್ಪನ್ನ ತಗೋತಾರ ನಾವು. ಉಳಿ ಕಬ್ಬಿನಾಗ ತಗೋತಾರ ಸರ್. ನಾವು ಸೌಂತಿ ಕಬ್ಬು ಒಳ್ಳೆ ಇಳುವರಿ ಕೊಡ್ತಾರೆ ಸರ್. ಅಂದ್ರೆ ಕಟಾವ್ ಮಾಡಿ ಸದಿ ಎತ್ತರ ಬಿಡ್ತಾವ್ರಿ, ಅದು ಗೊಬ್ಬರ ಅದಕ್ಕೆ ಸೌಂತಿ ಬೆಳೆ ಕೊಡ್ತಾರೆ. ಅದು ಭಾರಿ ಇಳುವರಿ ಕೊಡ್ತಾರೆ ಕಬ್ಬಿನೊಳಗೆ. ಕಬ್ಬಿನೊಳಗೆ ಮಾಡ್ತೇನೆ 3 ಎಕರೆದಾಗ ರೀ, 2.5 lakh ಉತ್ಪನ್ನ ತಗೋದನ್ರಿ. ಬರೀ ಸೌಂತಿಕಾಯಿರಿ ಸರ್. ನೋಡ್ರಿ ಅಂತರ್ ಬೆಳೆ ಮಾಡೋದ್ರಾಗ ಅಂತರ್ ಬೆಳೆ ಮಾಡೋದ್ರಾಗ್ರಿ, ರೈತನ ಬೆಟ್ಟು ಉಳಿಸುತ್ತೆ ಸರ್ ನಮ್ಗೆ. ಹೌದು, ಕಬ್ಬು ಬರೋದು ಲೇಟ್ ಆಗ್ತದೆ ನೋಡ್ರಿ, ಇಷ್ಟೊಳಗೆ ಆದಾಯ ತರ್ತದಲ್ಲ. ಒಳ್ಳೆ ಆದಾಯ ಕೊಡುತ್ತೆ ಸರ್ ನಮ್ಗೆ. ನೋಡ್ರಿ ಎಷ್ಟು ಚಂದ ನೀವು ಅಂದ್ರೆ ಮೇವು ಕೊರೆಯ ಮಷಿನ್ ಇಲಾಖೆಯಿಂದ ಸಬ್ಸಿಡಿ ಸಬ್ಸಿಡಿ ಅಂದ್ರೆ ದನಗಳ ಸಾಕೋದು ಬಹಳ ಮುಖ್ಯ. ದನಗಳಿಗೆ ಬೇಕಾದಂತ ಮೇವು ಕೆಲವೊಮ್ಮೆ ಏನಾಗ್ತದೆ ಅವಕ್ಕೆಲ್ಲ ಈ ಹುಳಿಕಾಳು ಎಲ್ಲ ಕೊಡ್ಬೇಕಾಗ್ತದೆ. ನಮ್ಮ ಆರೋಗ್ಯದ ನಮ್ಮ ಆರೋಗ್ಯ ಅವ್ರ ಆರೋಗ್ಯ ಎಲ್ಲ ಎತ್ತಾತು ಆಕಳತ್ತು ಆಮೇಲೆ ಎಮ್ಮೆ ಆತು ಅವಕ್ಕೆ ಚಲೋ ನಮಗೆ ಬೇಕಾದಂತ ಹಾಲು ಕೊಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಹಾರ ಕೊಡ್ಬೇಕು. ಅವ್ರಿಗೆ ಆಹಾರ ಕೊಡ್ಬೇಕು, ನಮ್ಮ ಮಕ್ಕಳಂಗ್ ಅವ್ರು ನೋಡ್ಕೊಳ್ಬೇಕು. ಮಕ್ಕಳ ಹೆಂಗ್ ಜೋಪಾನ ಮಾಡ್ತಾವ್ ಹಂಗ್ ಮಾಡ್ರೆ ನಮ್ಗೆ ಒಳ್ಳೆ ಹಾಲು ಕೊಡಕ್ಕೆ ಅವಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಎತ್ತನು ಕೂಡ ಹೊಲದಾಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಮ್ಮ ಎತ್ತುಗಳ ಬಗ್ಗೆ ಹೇಳ್ರಲ್ಲ ಎಷ್ಟು ಅದಾವ? ಎತ್ತುಗಳು ಎರಡು ಅದಾವ್ರಿ, ನಮ್ಮ ಅಣ್ಣಾರು ಮಾಡ್ತಾರ ಅದನ್ನೆಲ್ಲ. ಎಸ್ಟಿಮೇಟ್ ಮ್ಯಾಗಿಂದು ನಾವು ಬೆಳಗಿಂದೆಲ್ಲ ನಾವು ಮಾಡ್ಕೋತೇನೆ ರೌಂಡ್ ಹೆಂಗ್ರಿ ಮುತ್ತಾನ ಎತ್ ಹೆಂಗ ನೋಡಿರಲಿಲ್ಲ ಸರ್? ಅದಾವ್ ಸರ್ ಎತ್ತರ ಮನೆ ಈಗಿನ ಈಗಿನ ಜೀವಮಾನದಾಗ ಹೆಂಗಾಗೈತೆ ಸರ್? ಎಲ್ಲ ಯಂತ್ರೋಪಕರಣ ಆಗ್ಬಿಡ ಸರ್. ಈಗಿಂದಾಗ ಎತ್ತ ಕಟ್ಟುವುದು ಜನಾನು ಇಲ್ಲ ಸರ್. ಎಲ್ಲ ಬೇಚಾರಿ ಹಾಕೊಂಡು ಯಂತ್ರೋಪ ಮ್ಯಾಲ ಕುಂತ್ಕ್ಯಾರ ಕೆಲಸ ಮಾಡೋ ಜನ ಐತ್ರಿ ಸರ್. ಅಂತಾದ್ರ ನಾವು ಎತ್ತ ಕಟ್ಟಿವಿ ಸರ್. ಈಗ ಎತ್ತನ್ನು ಇರ್ಲಿ ಅಂದ್ರೆ ಮೊದ್ಲಿಂದ ಬಂದತಿ ಎತ್ತಿಂದ ಮಾಡುವಂತ ಗೆಳೆಯರೆ ಏನಾಗತ್ರಿ, ನೆಲ್ಲ ಜಾಸ್ತಿ ಲೆಂತಿ ಹೋಗಲ್ ಸರ್. ಅಷ್ಟ ಎಷ್ಟು ಬೇಕು ಭೂಮಿ ಅಂಶ ಅಷ್ಟ ಒಂದ್ಗೇನು ಗಳೆ ಆಗತ್ ಸರ್. ಯಂತ್ರೋಪಕರಣ ಮಾಡುವಂದ್ರೆ ಒಂದೊಂದು ಮೊಳ ಗಂಟ್ಲೆ ನಿಗ್ಲ ಹೊಡಿಸಿ ಸರ್. ಅದು ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಎರೆಹುಳು ಸತ್ತ ಹೋಗ್ಬಿಡ್ತಾವ ಸರ್. ಎರೆಹುಳು ಸತ್ತ ಹೋಗ್ತಾ ಸರ್. ಎತ್ತಿನ ಗಳೆಯಿಂದ ಮಾಡುವಂತ ಸರ್ ಇರುವಂತ ಸೂಕ್ಷ್ಮಾನು ಜೀವಿಗಳು ಸಾವಿಲ್ ಸರ್ ಎತ್ತಿನ ಗಳೆಯಿಂದ ಸರ್. ಯಂತ್ರೋಪಕರಣ ಮಾಡುವಂತ ಸೂಕ್ಷ್ಮಾನು ಜೀವಿಗೆ ಎಫೆಕ್ಟ್ ಇದೆ ಸರ್. ಅಂದ್ರೆ ಜಾಸ್ತಿ ಬೆಳೆ ತೆಗಿಯಕ್ಕೂ ಆಗಲ್ಲ ಸರ್ ನಮ್ಗೆ. ಇಲ್ಲಾಂದ್ರೆ ನಾವೇನಾಗತ್ತೆ, ನಮ್ಮ ಮಣ್ಣು ಹಾಳು ಮಾಡ್ಕೊಂಡ ನಾವು ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತೆ. ಹೇಳಿದ್ರಿ ಆಕಳ ಸಾಕ್ತೇನೆ ಅಂದಾಗ ಒಬ್ರು ರೈತರು ಏನ್ ಮಾಡಿದ್ರು, ಜೆರ್ಸಿ ಆಕಳ ತಗೊಂಬಂದ್ರು ಅವ್ರು. ಏನು ತರಬೇತಿ ಎಲ್ಲ ಏನಿಲ್ಲ, ಒಂದ್ ಹತ್ತೈದು ಜೆರ್ಸಿ ಆಕಳ ತಗೊಂಬಂದ್ರು. ಮೊದಲು ಚಲೋ ಹಾಲು ಕೊಡ್ತಿದ್ದು ಅವ್ರಿಗೆ. ಜೆರ್ಸಿ ಆಕಳಕ್ಕೆ ಏನ್ ಬೇಕು ಆಹಾರ ಕೊಡಕ್ಕಾಗ್ಲಿಲ್ಲ. ಆಮೇಲೆ ಹಾಲು ಕಡಿಮೆ ಮಾಡುದು, ಏನು ರೋಗ ಬಂದ ತಿಳ್ಕೊಂಡು ಅವನ್ನ ಮತ್ ಮಾಡ್ಬಿಡುದು. ಅಂದ್ರೆ ಎಷ್ಟು ರೊಕ್ಕ ಕೊಟ್ಟು ತಂದಿರ್ತಾರ 10% ಮಾರ್ಬಿಡುದು. ಈಗ ಲಾಭ ಹೆಂಗಾಕತ್ತಂತೀರಿ? ಹಿಂಗ್ ಮಾಡ್ಲಿಕ್ಕೆ ಜನ ಹಿಂಗ್ ಮಾಡಬಾರ್ದು ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ಅಂತವ್ರಿಗೆ ಏನ್ ಮಾಡ್ಬೇಕು ಸರ್? ಕೃಷಿ ಇಲಾಖೆ ಹೊಳು ಪಶು ಇಲಾಖೆ ಅವ್ರಿಗೆ ಜೊತೆ ಮಾತಾಡಿ ಅವ್ರ ಜೊತೆ ಸಲಹೆ ತಗೊಂಡು ಪ್ರತಿ ವರ್ಷದಾಗ 6 ತಿಂಗಳಿಗೊಮ್ಮೆ ಟ್ರೈನಿಂಗ್ ಇರ್ತಾವ ಸರ್ ಕೃಷಿ ಇಲಾಖೆಯಿಂದ ಹೊಳೆ ಪಶು ಇಲಾಖೆಯಿಂದ. ಅವ್ರ ಜೊತೆ ಸಲಹೆ ತಗೊಂಡ್ ಕ್ಯಾರ ಸರ್ ಟ್ರೈನಿಂಗ್ ಮಾಡಿ ನಾವು ಅದನ್ನ ಸಲಹೆ ಪಡ್ಕೊಂಡ ಮಾಡಬೇಕು ಸರ್. ಪ್ರತಿಯೊಂದು ಕೃಷಿ ಒಳಗು ನಾವು ತೊಡಗಿಸ್ಬೇಕಾದ್ರೆ ಕೃಷಿ ಇಲಾಖೆ ಮೊದ್ಲಿಕ್ಕೆ ಅವ್ರು ಭೇಟಿಯಾಗಿ ಅವ್ರ ಸಲಹೆ ತಗೊಂಡು ಮಾಡ್ಬೇಕು ಸರ್ ಪ್ರತಿಯೊಂದು. ಹೊಳೆ ಕೃಷಿ ಇಲಾಖೆಯಿಂದ ಏನ್ ಬರ್ತಾವ ಸೌಲಭ್ಯ ಪ್ರತಿಯೊಬ್ಬರು ರೈತರು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಸರ್ ನಮ್ಮ. ಮಲ್ಲಪ್ಪ ಅವರೇ ನೋಡಿ ಬಹಳ ಸಂತೋಷ. ಈಗ ನೋಡಿ ಹಳೆಯ ಒಂದು ಪದ್ಧತಿ ನೀವು ಹೆಂಗ್ ಇಟ್ಕೊಂಡಿರಿ ಅಂದ್ರೆ ಮನೆಯೊಳಗ ಬೆಸಿನ್ಕಿ ಒಳಕಲ್ಲು ಒಣಕಿ ಬೂದ್ ಬಣ್ಣದ ಕುಂಬಳಕಾಯಿ ಮನೆಯಾಗ ಇಟ್ಕೊಂಡ್ರೆ ಮನೆ ಗಿರಣಿ ಮತ್ತೆ ಚಪಾತಿ ತವಿ ಮನೆಯಾಗ ಜೋಳದ ರೊಟ್ಟಿ ಮಾಡೋದು ಈಗೆಲ್ಲ ಮಷಿನ್ ಬಂದ್ಬಿಟ್ಟಿರಿ. ಒಲಿ ಹಚ್ಚಿ ನಾವು ರೊಟ್ಟಿ ಮಾಡಿದ್ರೆ ಅದ್ರ ವಿಷಯನೆ ಬೇರೆ. ಕುಟುಂಬ ಸರ್ ನಮ್ಗೆ ಅದು ಮಿಷಿನ್ ಮ್ಯಾಗಿಂದ ಇದಾಗಲ್ಲಂತ ಅದೆಲ್ಲ ಮನೆಗೆ ಮಾಡ್ತದೆ ಸರ್. ರೆಂಟೆ ಕುಂಟಿ ಹಗ್ಗದ ಮಿನಿ ನೋಡ್ರಿ ಇವೆಲ್ಲ ಹನಿ ನೀರಾವರಿ ಪೈಪ್ಗಳು ಅಂದ್ರೆ ಎಷ್ಟು ಚಂದ. ನೀವು ಫೋಟೋ ನಾನು ಬಹಳ ಖುಷಿ ಆಗ್ತೀರಿ. ಇದನ್ನೆಲ್ಲ ಒಬ್ಬರು ನೋಡಿದ್ರೆ ಏನಾಗತ್ತೆ, ನಾವ್ಯಾಕ್ ಮಾಡಬಾರ್ದು ಅನಿಸ್ತೀವಿ. ಕರೆನಾ ನೀವು ಗೊತ್ತಾಗಲ್ಲ ಸರ್ ಇದನ್ನೆಲ್ಲ ನೋಡ್ರಿ ಅಂದ್ರೆ ನಿಮ್ಗೆ ಪ್ಯಾಟ್ರಿಕಲ್ ಗೊತ್ತಾಗ್ಬಿಡ ಸರ್. ಎಣ್ಣೆ ಹೊಡಿಲಿಕ್ಕೆ ಕೈ ಪೈಪು ಯಾರು ನಿಮ್ಗೆ ನಮಗ್ ಸ್ವಲ್ಪ ತರಬೇತಿ ಕೊಡ್ರಿ ಅಂತ ಬಂದಾರ ನಿಮ್ ಕಡೆ? ಬಂದಾರ ಸರ್. ಏನೇನು ಸಹಾಯ ಮಾಡಿದ್ರೆ ಫೋನ್ ಹಚ್ಚಿ ಹೇಳ್ತಾರೆ ನಮ್ಮ ಆಜು ಬಾಜು. ಈಗ ನೋಡ್ರಿ ಒಂದ್ 100 ಎಕರೆ ಹೊಲ ಸುಡು ಬಂದ್ ಮಾಡ್ತೀನಿ ನಾ. ಹಿಡ್ದು ಸುಡ್ತಿರ್ರಿ ಅವ್ರ ಸೇದಿ ಕಟಾವ್ ಮಾಡಬೇಕ್ರಿ ಕಬ್ಬಿನ ಸೇದಿರಿ. ಈ ಸುಡಿದ್ರು ಬಿಡಿಸ್ಬಿಟ್ಟೆ ಸರ್ ನಾ. ಸುಡಿಬ್ಯಾಡ್ರಪ್ಪ ದಯವಿಟ್ಟು ನಮಗ ಭೂಮಿ ಆರೋಗ್ಯ ಕೆಡಿಸ್ತಾನು ಸುಡಿಬ್ಯಾಡ್ರಪ್ಪ ಅಂತ ಹೇಳ್ಬಿಡ್ತಾನ್ರಿ ಹೊಲಕ್ಕೆ ಹೋಗಿರಿ. ಮತ್ತೆ ಅವ್ರು ಏನೋ ಬಂದ ರೈತರು ಬಂದು ಕೇಳಿದ್ರು ನಮ್ಮ ಹೊಲಗಳು ನೋಡಕ್ ಬರ್ತಾರೆ ನಮ್ದು. ಅವ್ರಿಗೆ ನಾವು ಒಳ್ಳೆ ತರಗತಿ ಕೊಡ್ತೇನ್ರಿ. ಹಿಂಗ್ ಮಾಡ್ರಪ್ಪ ಹಿಂಗ್ ಮಾಡ್ರಿ ಮುಂದಿನ ಪೀಳಿಗೆ ನಾವು ಒಂದ್ ಸ್ವಲ್ಪ ಮೋಸ ಮಾಡತ್ತವು. ಹೌದು ಕಡೆ ಟ್ರಾಕ್ಟರ್ ಹೊಡೆದು ಹಂಗ ಬಿಟ್ಬಿಟ್ರೆ ತಾನ ಗೊಬ್ಬರ ಕತ್ತಿ ಸುಡ್ತಾರ ಅವರು ಸರ್. ಅವರು ಏನಾಗ್ತದಂದ್ರೆ ಕಸಗಾ ಬಾಳ ಆಕತ್ತಿ, ಹುಳ ಪುಡಿ ಹಾಕದಾವ ಕವು ಆ ತಲ್ಯಾಬ ಬೌನಾರಿ ಅವ್ರದ್ದು. ನಮ್ಗೆ ಹದ ಗಾಂಗುವುದಿಲ್ಲ ಚದಿ ಸುಡ್ಲಿಕ್ಕಂದ್ರೆ ಸರ್ ನಾವು ಕಸ ಎಣ್ಣೆ ಹೊಡಿಬೇಕಾಗಿಲ್ರಿ, ಒಂದ್ ಕಸ ಬರಂಗಿಲ್ರಿ, ಎಲ್ಲಾ ನಿವಾರಣೆ ಆಕತ್ರಿ. ಆದ್ರೆ ನಮ್ ರೈತನಲ್ಲಿ ತಲೆಯಾಗಿ ಏನ್ ಮೂಡಿತಂದ್ರಿ, ಹುಳ ಪುಡಿ ಹಾಕವು ಕಸ ಹಾಕತ್ತಿ ಡ್ವಾಣ್ ಹುಳ ಹಾಕವು. ಡ್ವಾಣ್ ಹುಳದು ಒಂದು ದೊಡ್ಡ ಮಾತವಾಗಿಬಿಡತ್ರಿ ನಮ್ಮಲ್ಲಿಗ ನಮ್ ಕಡೆ ಡ್ವಾಣ್ ಹುಳದ್ರಿ. ಅದು ಚದಿ ಬಿಟ್ಟಿದ್ರಲ್ಲೇ ಹಾಕತ್ತಂತ ಅವ್ರು ನಮ್ಮ ರೈತರು ಬನ್ನವರಿ ಅದ ಅದು ತಪ್ಪು ಕಲ್ಪನ ರೀ. ನಾವು ಏನ್ ಹಾಕತ್ತಂದ್ರಿ, ನಾವು ಅದನ್ನ ಡ್ವಾಣ್ ಉಳಿದು ನಾವು ರೆಕಾರ್ಡ್ ಇವ್ದು ಅಂತ ಹೇಳ್ರಿ. ಅವನ್ನೆಲ್ಲ ತಂದ್ ಹಾಕಿರ್ರಿ, ಬೇವಿನ ಹಿಂಡಿ ಹಾಕಿರ್ರಿ, ಬರಂಗಿಲ್ಲ ಆಗಂಗಿಲ್ರಿ ಆ ಟೈಮ್ ಕಾಸ. ಆಮೇಲೆ ಅದ್ರೊಳಗ ಅಂತರ ಬೆಳೆ ಮಾಡ್ತಿರಲ್ಲ ಹ್ಞೂ ರೀ, ಅವು ದೊಣ್ಣ ಹುಳು ತಿನ್ನುವಂತ ಇವು ಹುಳಗಳು ಬರ್ತಾವ. ಹ್ಞೂ ಅಂತರ ಬೆಳೆ ಮಾಡ್ಬೇಕು. ದೊಣ್ಣ ಹುಳಕ್ಕ ಕಾರಣ ಸರ್ ವಡ್ಡಿಗೆಲ್ಲ ಕಸದನ್ನೇ ಹೊಡಿಯತ್ತಾ ಸರ್. ವಡ್ಡಿಗೆಲ್ಲ ಕಸದನ್ನೇ ಹೊಡಿದ್ಲ ವಡ್ನಾಗಿರುವಂತ ಹುಳಗಳೆಲ್ಲ ಬಂದ್ ಭೂಮಿಗೆ ಸೇರ್ಕಬೇಡ ಆಗತ್ತಾ ಸರ್. ಆ ಉದ್ದೇಶಕ್ಕೋಸ್ಕರ ಅವು ದೊಣ್ಣ ಹುಳ ಜಾಸ್ತಿ ಆಗ್ತದ ಸರ್. ರೈತರು ಏನ್ ತಿಳ್ಕೊಂಡ್ಬಿಡ್ತಾರೆ, ನಾವು ಹೊಲ್ಲಾಗೆಲ್ಲ ಸದಿ ಬಿಟ್ಟರೆ ದೊಣ್ಣ ಹುಳ ಆಗ್ತಾವ್ ಅಂತ ತಿಳ್ಕೊಂಡ್ಬಿಡ್ತಾರೆ. ವಡ್ಡಿಗೆಲ್ಲ ಜಾಸ್ತಿ ಕಳೆನಾಶಕ ಬಳಸಬಾರ್ದು ಸರ್, ಅದ ಮೇನ್ ಕಾರಣ ಸರ್. ಬಟ್ ಮಲ್ಲಪ್ಪ ನೋಡ್ರಿ, ಹೊಲ ಅಂದ್ರೆ ಮನಿ ಆಗೈತೆ ನಿಮ್ಗೆ. ಅಷ್ಟು ಪ್ರೀತಿಯಿಂದ ನೀವು ಹೊಲದ ಜೊತೆಗೆ ನೀವು ಅಲ್ಲಿ ಮಣ್ಣಿನ ಜೊತೆಗೆ ನೀವು ಸಂಬಂಧ ಬೆಳೆಸ್ಕೊಂಡ್ರಿ, ಅದಕ್ಕೆ ನೀವು ಇಷ್ಟು ಖುಷಿಯಿಂದ ಇದೀರಿ. ಮತ್ತೆ ದಿವಸದಿಂದ ದಿವಸಕ್ಕೆ ನೀವು ಬೇರೆ ಬೇರೆ ಹೊಸ ಹೊಸ ಏನದ ಮಾಡಕ್ ಸಾಧ್ಯತೆ. ಯಾರ ಒಂದು ವಿಜ್ಞಾನಿಗಳು ಯಾರು ಬಂದಾರ ನಿಮ್ ಹೊಲಕ್ಕೆ? ಬಂದಾರ ಸರ್. ಏನ್ ಹೇಳ್ತಿದ್ರು ಅಂದ್ರೆ ಈಗ ಕೃಷಿ ಇಲಾಖೆ ನಮ್ಮ ಹೊಲಕ್ಕೆ ಜೊತೆ ಆದಾಗ ಏನ್ ಮಾಡ್ತಾರೆ? ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಮತ್ತೆ ನಾವಂತ ಹೊಸದ ಏನಾರ ಅಳವಡಿಸಿಕೊಂಡ್ರೆ ಅದನ್ನೂ ರೈತರಿಗೆ ಬೇರೆ ಅವ್ರಿಗೆ ಕೃಷಿ ಇಲಾಖೆ ಬಂದ್ ಬೆಟ್ಟಕ್ಕಿರ್ತಾರ ಸರ್, ನಮ್ಮಂತ ರೈತರ ಅವ್ರು ಹೇಳಿ ನಮ್ಮ ಹೊಲ ಕಳಿಸ್ತಾರೆ, ಆ ರೈತರಿಗೆ ನಾವು ಸಲಹೆ ಕೊಡ್ತೀವಿ ಸರ್. ಬಹಳ ಸಂತೋಷ ಸೋಮಲಿಂಗಪ್ಪ ಅವರೇ, ನೀವು ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದ್ಬೇಕಂತ ಆಸಕ್ತಿ ಅದ, ಬಹಳ ಸಂತೋಷ. ಅದರ ಜೊತೆಗೆ ನೋಡಿ ಕೃಷಿ ಭೂಮಿಯೊಳಗೂ ನೀವು ನಿಮ್ಮ ಸಮಯ ಕಳೆದಿರಿ, ನಿಮಗೆ ಏನ್ ಅನಿಸ್ತದೆ? ಬಹಳ ಖುಷಿ ಅನಿಸ್ತದೆ. ಆಕ್ಚುಲಿ ನಾವು ಇದಕ್ಕೆ ಕೊಡಬಾರ್ದು, ಆದ್ರೂ ನಾನು ಏನೋ ಒಂದು ಇದನ್ನ ಕೊಟ್ಟಲ್ಲಪ್ಪ ಅಂತ ಅಂದ್ರೆ ಮುಂದುವರ್ಸ್ಕೊ ಹೊಟ್ಟೆ ಅಷ್ಟೇ. ಉಳ್ಕಿದ್ ನಾ ಏನಿದೆ ಅಂದ್ರೆ ಕೃಷಿಗಾಗೆ ನಂದು ಮೊದಲು, ಕೃಷಿ ಮೊದಲು ಆಮೇಲೆ ಇದೆಲ್ಲ. ಮೊದಲಿಂದ ನಾವು ಕೃಷಿಯಿಂದ ನಮ್ಮ ತಂದೆಯಿಂದ ಏನೋ ಬಂದದಿಲ್ಲ, ಅದನ್ನೇ ಮುಂದುವರ್ಸ್ಕೊ ಹೋಗ್ಬೇಕಂದ್ರೆ ನಮ್ದು ಆಸೆ. ಏನೋ ಒಂದು ದೇಶ ಸೇವೆ ಮಾಡಿ ಬಂದನೆ ಒಂದು ಇದೇ ಒಂದು ಮಾಡ್ಬೇಕಂತ ಇರೋದು ಅಷ್ಟೇ. ಬಾಕಿ ಎಲ್ಲ ನಮ್ದು ಮೊದಲು ಜೈ ಜವಾನ್ ಜೈ ಕಿಸಾನ್, ಆ ನಂತರ ಇದೆಲ್ಲ, ಅದೇ ಒಂದೇ ನಮ್ದು ಉದ್ದೇಶ. ಜೈ ಜವಾನ್ ಅಂದ್ರೆ ಜೈ ಕಿಸಾನ್ ಅಂತ ನೀವು ಹೊಳಿ ಬಂದಿರಲ್ಲ, ಅದು ಬಹಳ ಮುಖ್ಯ. ಹೌದು ಸರ್, ನೀವು ಅಲ್ಲಿಂದ ಜೈ ಜೈ ಅಂತ ಹೇಳಿ ಬಂದ್ರಿ. ಹೌದು ಸರ್. ಮತ್ತೆ ಈಗ ನಿಮ್ಮ ಅಣ್ಣಾರಿಗೆ ನೀವು ಜೈ ಕಿಸಾನ್ ಅಂತ ಹೇಳಕತ್ತೀರಿ? ಹೌದು ಸರ್. ನಿಮ್ಮ ಕುಟುಂಬ ನೋಡೋದು ಬಹಳ ಖುಷಿ ಆಗುತ್ತೆ ಸೋಮಲಿಂಗಪ್ಪ ಅವರೇ. ಈ ಒಂದು ಯುನಿಟಿ ಏನದಲ್ಲ, ವಿಭಕ್ತ ಕುಟುಂಬದ ಒಂದು ಒಕ್ಕಟ್ಟು ಏನದಲ್ಲ, ನಮಗೆ ಸಹಾಯ ಮಾಡೋದು. ಸಮಗ್ರ ಕೃಷಿ ಎಷ್ಟು ಜನ ಇದ್ರು ಕಡಿಮೆ ಅಲ್ಲ? ಕಡಿಮೆ ಕಡಿಮೆ ಸರ್. ಇಲ್ಲಾಂದ್ರೆ ಆಳ ಎಷ್ಟು ದುಬಾರಿ ಹೋಗುತ್ತೆ. ಹೌದಲ್ರಿ. ಹಿಂಗಾಗಿ ನಿಮ್ಮ ಖರ್ಚು ಕಡಿಮೆ ಮಾಡಿಕೊಂಡಿದ್ರೆ ಆದಾಯ ಜಾಸ್ತಿ ಆಗಿದೆ. ಆಮೇಲೆ ಹೊಸ ಹೊಸ ನೀವು ಏನ್ ಮಾಡಿರಿ, ಕೃಷಿ ಅಧಿಕಾರಿಗಳ ಸಹಾಯ ತಗೊಂಡಿರಿ, ಮತ್ತೆ ಹೊರಗಡೆ ನೋಡ್ಕೊಂಡ್ ಬಂದಿರಿ, ಏನು ಹೊಸದ್ ಮಾಡಿದ್ರಿ ಏನಾಗತ್ತೆ ನೋಡಿರಿ. ಬದುವಿಗಂಟ ನೀವು ಅರಣ್ಯ ಕೃಷಿ ಮಾಡಿರಿ, ಹಿಂಗಾಗಿ ನೀರು ಹೊರಗೆ ಹೋಗುದಿಲ್ಲ. ಆಮೇಲೆ ಒಳಗಡೆ ಕೂಡ ನಿಮ್ಮ ಮಣ್ಣು ಫಲವತ್ತ ಆಗಿರ್ಲಿಕ್ಕೆ ನೀವು ಅಂತರ ಬೆಳೆ ಮಾಡ್ತಾ ಇದ್ದೀರಿ. ನಮಗೆ ಕಾಳು ಕಡಿ ಕಾಯಿಪಲ್ಲೆ ಹಣ್ಣು ಯಾವ್ದಕ್ಕೂ ಕೊರತೆ ಇಲ್ಲ. ಮೊದಲು ನಿಮ್ ಮನೆಯನ್ನು ಕೂಡ ಚೆನ್ನಾಗಿ ನೋಡ್ಕೋತೀರಿ, ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಆರೋಗ್ಯ ಚಲೋ ಅದ. ನೀವು ಹೊರಗಡೆ ಜಾಸ್ತಿ ಕೊಳ್ಳೋದೇ ಎಲ್ಲಿ ಕಾಣುತ್ತೆ ಸರ್? ಕಂಬಾರ್ ಸಾಲಿ ಬಡಿಗಿ ಸಾಲಿ ಸರ್ ಎಲ್ಲ ನಾವು ಸ್ವಂತ ಮಾಡ್ಕೋತೀವಿ ಸರ್. ಅಂದ್ರೆ ಏನೋ ಕುರುಪಿ ಬೇಕಾದ್ರು, ಕೊಡ್ಲಿ ಬೇಕಾದ್ರು, ಒಂದೇನೋ ಕೆಬ್ಬನ್ ಜಾಡ್ನಿ ರೆಡಿ ಆಗ್ಬೇಕು ಸರ್, ಎಲ್ಲ ಸ್ವಂತ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಸರ್. ನಾವು ಹೊರಗಡೆ ತರೋ ಅವಶ್ಯಕತೆ ಇಲ್ಲ ಸರ್. ಈಗ ಒಂದ್ ನೀಗ್ಲು ಮುಂಜ ಮುರಿತ ಸರ್, ಒಂದು ಎಡಿಂಗ್ ನಾವು ಮಾಡ್ಕೊಂಡ್ಬಿಡ್ತೀವಿ ಸರ್. ಒಂದ್ ಸಡ್ ಹಾಕ್ಬೇಕಾದ್ರೆ ಸಡ್ ನಾವು ನಿರ್ಮಾಣ ಮಾಡ್ಕೋತೀವಿ ಸರ್. ಅಂದ್ರೆ ಒಟ್ಟ ಜಾಸ್ತಿ ಸರ್ ಹೊರಗಿನ ಖರ್ಚು ಇಲ್ಲ ಸರ್. ಪ್ರತಿಯೊಂದು ಎಡಿಂಗ್ ಮಿಷಿನ್ ಆತಿ, ಕಟರ್ ಮಿಷಿನ್ ಆತ್ ಸರ್, ಕಂಬಾರ್ ಸಾಲಿ ಏನಿರ್ತಾರ ಎಲ್ಲರೂ ನಮ್ಮ ಅಪ್ಪಾರ ಮಾಡ್ತಾರೆ. ಅವರು ಏನು ಸಾಲಿ ಕಲ್ತಲ್ಲ ಏನ್ ಮಾಡಿಲ್ಲ ಸರ್ ನೋಡ್ರಿ. ಅವರು ಎಲ್ಲ ಸರ್ ಮನೆಯಲ್ಲೇ ರೆಡಿ ಮಾಡ್ತೀವಿ ಸರ್. ಪ್ರತಿಯೊಂದು ಸಾಮಾನ್ ಸರ್ ನಿಮ್ ಹೊಲಕ್ಕೆ ಬರ್ಬೇಕಾದ್ ನಾವು ನಮ್ಮ ಸಾಕಷ್ಟು ರೈತ ಬಾಂಧವರು ಕೂಡ ಮಾಡ್ತಾರೆ. ನಮ್ಮ ಅಪ್ಪ ಏನ್ ಮಾಡ್ತಾರೆ, ಬಡಿ ತಂದು ನಮ್ ರಸ್ತಾ ಮಾಡಲ್ಲ, ಯಾರೋ ಆಜು ಬಾಜು ಇದ್ರು ಅವ್ರದ್ದು ಮಾಡಿಕೊಡ್ತಾರೆ ಸರ್. ಹೆಲ್ಪ್ ಮಾಡ್ತಾವ್ರೆ, ಬೇಕಾರ ಬಲ್ರಿ ಗಿರಣಿಗೆ ಹಾಕೊಡ್ತಾವ್ರಿ. ಒಳ್ಳೆ ಮತ್ತೆ ಬಡಿ ಸರ್ ಯಾರು ಬಾಂಧವ ಹೆಲ್ಪ್ ಮಾಡಪ್ಪ ಅಂದ್ರೆ ಹೆಲ್ಪ್ ಮಾಡ್ಕೊಡ್ತಾನೆ ಸರ್. ನೋಡ್ರಿ, ಯಶಸ್ವಿಯಾದ ರೈತ ಬಾಂಧವನ ಮನಸ್ಸಂದ್ರೆ ಬಹಳ ಉದಾತ್ತ ಭಾವಿಸ್ತದೆ. ನಮ್ಗೆ ಇಳುವರು ಬರ್ತದಲ್ಲ, ಒಂದು ಪಾಲು ನನಗೆ ಒಂದು ಪಾಲು ನಿನಗಂತ ಭೂಮಿಗೆ ಹೇಳ್ತಾನ, ಒಂದು ಪಾಲು ಇನ್ನೊಬ್ಬರಿಗೆ ಬಂದು ಬಂತ. ಹಂಗ ಅಷ್ಟು ಆ ಒಂದು ತತ್ವದಾಗ ನೀವು ಬದುಕಲಿಕ್ಕೆ ನಿಮ್ಮ ಒಂದು ಯಶಸ್ವಿ ಜೀವನದಲ್ಲ ನಮ್ಮೆಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಿ. ರೈತ ಬಾಂಧವರೇ, ಸಮಗ್ರ ಕೃಷಿ ಅಂತ ನೀವು ಮುಖ ಮಾಡಿ ಮಲಪ, ವರ್ಷಕ್ಕೆ ಎಷ್ಟು ಆದಾಯ ಆಗ್ತದೆ? ವರ್ಷಕ್ಕೆ ಆದಾಯ ಚಲೋ ಐತೆ ಸರ್. ಅದೇನು ನಮಗೆ, ಯಾಕಂದ್ರೆ ನಾವು ಕೂಡ ಕುಟುಂಬದಿದ್ರೆ ಆದಾಯ ಚಲೋ ಐತ್ರಿ. ಒಂದು 40 ಲಕ್ಷ ತಗ ಖರ್ಚಾದ್ರಿ, ಒಂದು 30 ಲಕ್ಷ ಅಂತೂ ಮಿನಿಮಮ್ ಉಳಿದಿದೆ ಸರ್ ನಮ್ಗೆ. ಉಳಿದಿದೆ ಸರ್, 12 ಎಕರೆ ಒಳಗೆ ಒಳ್ಳೆ ಆದಾಯ ಉಳಿದಿದೆ ಸರ್. ಒಳ್ಳೆ ಆರೋಗ್ಯ, ಒಳ್ಳೆ ಆರೋಗ್ಯ, ಮೊದಲು ಆರೋಗ್ಯ ಇಟ್ಕೋಬೇಕ್ರಿ, ಆ ನಂತರ ಒಳ್ಳೆದನ್ನ ಬೆಳಿಬೇಕ್ರಿ. ಎಲ್ಲರೂ ಭೂಮಿ ತಾಯಿ ಜೊತೆಗಿದಿರಲ್ಲ, ಹಿಂಗಾಗಿ ಒಳ್ಳೆ ಮನಸ್ಸದ. ಮುತ್ತಣ್ಣ ನೋಡ್ರಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಮುತ್ತಣ್ಣ, ನಿಮ್ಮ ಯಶಸ್ವಿ ರೈತ ಕುಟುಂಬದ ಅವರು ಜನ ಮಾತಾಡಬೇಕು, ನಮ್ಮ ರೈತ ಬಾಂಧವ ನಿಮ್ಮನ್ನು ಭೇಟಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ದೂರವಾಣಿ ಸಂಖ್ಯೆ ಹೇಳ್ರಲ್ಲ ನಿಮ್ ಕಾಕಾರ. 7353531 97 ಸರ್. ಇನ್ನೊಮ್ಮೆ ಹೇಳ್ರಿ. 7353531 97 ಸರ್. ಕನ್ನಡದ ಹೇಳ್ರಲ್ಲ. 7353531 97 ಇದಕ್ಕೆ ಯಾವಾಗಾದ್ರೂ ಕಾಲ್ ಮಾಡಬಹುದು ಸರ್. ನಾವು ಸಲಹೆ ಕೊಡ್ತೀವಿ ಸರ್ ಪ್ರತಿಯೊಬ್ಬರು ರೈತರಿಗೆ, ರೈತ ಬಾಂಧವರಿಗೆ. ನಮ್ಮಿಂದ ಇನ್ನೊಬ್ರು ಸ್ಫೂರ್ತಿ ಆಗ್ಬೇಕು ಸರ್. ನಾವೇ ಅಟ್ಟ ಬೆಳೆದು ನಾವೇ ಅಟ್ಟ ಸ್ಫೂರ್ತಿದಾಯಕ ಆಗ್ಬೇಕಂತ್ರೆ ಇನ್ನೊಬ್ರಿಗೆ ಸ್ಫೂರ್ತಿದಾಯಕ ಆಗ್ಬೇಕು ಸರ್. ನಾವು ಈಗಿನ ಜೀವಮಾನದಾಗ ಹೆಂಗಾಗಿದೆ, ಕೃಷಿಗೆ ಜಾಸ್ತಿ ಒಲವು ತೋರಿಸ್ತಾರೆ ಸರ್ ಈಗಿನ ಜನ ಸರ್. ಅದಾಗ ಈಗ ರೈತರ ಮಕ್ಕಳಿಗೆ ಹೆಣ್ ಕೊಡ್ಲಂತೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆ ರೈತರು ಏನ್ ಮಾಡ್ಬೇಕು ಸರ್, ಹೊಸ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಜಾಸ್ತಿ ಇನ್ಕಮ್ ತೆಗಿಯುವಂತ ಬೆಳೆಗಳನ್ನು ಬೆಳಿಬೇಕು. ಈಗ ನೀವು ಮಾತಾಡೋದು ನೋಡಿದ್ರೆ ನಾವು ಅನ್ಕೋತೀವಿ ರೈತರ ಮಕ್ಕಳಿಗೆ ಹೆಣ್ ಕೊಡ್ಬೇಕು ಅಂತ. ರೈತರು ಮೊದಲು ತಪ್ಪು ಮಾಡೋದು ಸರ್. ಅವ್ರು ಏನ್ ಮಾಡ್ತಾರೆ, ಈಗ ನನ್ನ ಹೊಲ ಐತಿಪ್ಪ, ಹೊಲ 10 ಎಕರೆ ಐತಿ, 20 ಎಕರೆ ಅಂತ ಹೇಳ್ಕೊತಾರೆ ಸರ್. ಅದಾಗ ಏನು ಹೊಸ ಹೊಸ ತಂತ್ರಜ್ಞಾನ ಬಳಸಬಹುದು ಸರ್, ಆದಾಯ ಬರುದು ಸರ್. ಹಂಗಾಗಿ ಯಾರು ಕೊಡಕ್ ಮನಸ್ಸು ಮಾಡಲ್ಲ. ಅವ್ರು ಏನ್ ಮಾಡ್ಬೇಕು ಅಂದ್ರೆ ರೈತ ಸರ್, ಹೊಸ ಹೊಸ ತಂತ್ರಜ್ಞಾನ ಬಳಸೋಬೇಕು ಸರ್. ಹೊಲದಾಗ ಪೀಕ್ ಹಾಕಿ ಬಂದು ಕಟ್ಟಿ ಮಿಶ್ರ ಬೆಳೆ ಮಾಡ್ಕೋಬೇಕು ಸರ್. ಜಾಸ್ತಿ ಇನ್ಕಮ್ ಬರುವಂತ ಪೀಕ್ಗಳು ಬೆಳಿಬೇಕು ಸರ್. ನಮ್ಮ ರೈತ ಬಾಂಧವರಿಗೆ ಒಂದ್ 2 ಕ್ಯೂ ಮಾತು ಹೇಳ್ರಿ, ಹೆಂಗ ನಮ್ಮ ಹೊಲ ನೋಡ್ಕೊಳ್ಬೇಕು? ನಾವು ಹೊಲ ನೋಡ್ಕೋಬೇಕು ಸರ್. ಪ್ರತಿದಿನ ಹೋಗಿ ನಾವು ಹೊಲಾಗ ಕೈ ಇಡಬೇಕು. ನಾವು ಮೊದಲ ಮೇನ ಈ ನಮ್ಮ ಮಣ್ಣಿನ ಆರೋಗ್ಯ ಏನ್ ತೆಪ್ಪೈತಿ ಏನೆಲ್ಲ ನಾವು ಸಲಹೆ ಅದನ್ನ ನೋಡಿದಾಗ ನಮ್ಗೆ ಭೂಮಿದ ಆರೋಗ್ಯ ಏನಾಕೈತಿ ಗೊತ್ತಾಗ ಸರ್. ಅವಾಗ ನಾವು ರೈತರಾಗಕ್ಕೆ ನಾವು ಸ್ವಲ್ಪ ಅನುಕೂಲ ಆಗ ಸರ್. ನಾವು ಎಲ್ಲಾರು ನಾವು ಹೋಗಿ ಭೂಮಿ ಅಲ್ಲಿ ಐತಂತ ಬೇಗ ನೋಡುದು, ಹೊರಗೆ ಬಂದ್ ನಿಂದ್ರದು ಅಂದ್ರೆ ರೈತ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಆದ್ರೆ ನಾವು ರೈತರಿಗೆ ನಾವು ಕ್ಯೂ ಮಾತು ಹೇಳಕೊಂಡು ಸಂದೇಶ ಆಗ್ತದೆ ಸರ್.